9141920722 ಕೇಳಿ ಹಲೋ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ರೈತ ಬಂಧವರೇ, ಇವತ್ತಿನ ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ರೈತ ಬಂಧವರೇ, ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಈ ಒಂದು ಹಿಂಗಾರು ಹಂಗಾಮಿನ ಬಿತ್ತನೆಗೆ ಕೃಷಿ ಸಿದ್ಧತೆಯನ್ನ ಯಾವ ರೀತಿ ಮಾಡಿಕೊಳ್ಬೇಕು ಅಂದ್ರೆ, ಕೃಷಿ ಸಿದ್ಧತೆ ಅಂತಂದ್ರೆ ಭೂಮಿ ಉಳುಮೆ ಆಗಿರ್ಬೋದು, ಬಿತ್ತನೆ ಬೀಜಗಳ ಆಯ್ಕೆ ಆಗಿರ್ಬೋದು, ಈ ಒಂದು ಬೀಜೋಪಚಾರದ ಒಂದು ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಹಿರಿಯೂರು ತಾಲೂಕು ಬಬ್ಬರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಓ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ತೆ ಸರ್. ರೈತ ಬಾಂಧವರೇ, ಈ ಒಂದು ಹಿಂಗಾರು ಹಂಗಾಮಿನ ಬಿತ್ತನೆಗೆ ಕೃಷಿ ಸಿದ್ಧತೆಯನ್ನ ಯಾವ ರೀತಿ ಮಾಡಿಕೊಳ್ಬೇಕು, ಬಿತ್ತನೆ ಬೀಜಗಳ ಒಂದು ಆಯ್ಕೆ ಯಾವ ರೀತಿ ಮಾಡ್ಕೋಬೇಕು, ಬಿತ್ತನೆ ಬೀಜಗಳು ಎಲ್ಲಿ ಲಭ್ಯ ಇದೆ ಅನ್ನುವಂತ ನಿಟ್ಟಿನಲ್ಲಿ ನಿಮಗೇನಾದರೂ ಸಮಸ್ಯೆಗಳು ಇದ್ರೆ ನೇರವಾಗಿ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು. ನೀವು ಕರೆ ಮಾಡಬೇಕಾದಂತಹ ನಮ್ಮ ಕೇಂದ್ರದ ದೂರವಾಣಿ ಸಂಖ್ಯೆಗಳು ಇಂತಿವೆ: 9444860273. ಮತ್ತೊಂದು ಮೊಬೈಲ್ ಸಂಖ್ಯೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ: 9141972. ಇನ್ನೊಂದು ಸ್ಥಿರ ದೂರವಾಣಿ ಸಂಖ್ಯೆಯನ್ನು ನೀವು ನೋಟ್ ಮಾಡಿಕೊಳ್ಳಿ: 295649. ಎಸ್ಟಿಡಿ ಕ್ರಮಾಂಕವನ್ನು ನೀವು ಬರೆದುಕೊಳ್ಳಿ: 08194. ರೈತ ಬಾಂಧವರೇ, ಈ ಸಂಖ್ಯೆಗೆ ಕರೆ ಮಾಡಿ ಈ ಒಂದು ಹಿಂಗಾರು ಹಂಗಾಮಿನ ಬಿತ್ತನೆಗೆ ಕೃಷಿ ಸಿದ್ಧತೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳೇನಾದರೂ ಇದ್ರೆ ನೀವು ನೇರವಾಗಿ ಪ್ರಶ್ನೆಗಳನ್ನು ಕೇಳಿ ನಮ್ಮ ಒಂದು ಬೇಸಾಯ ಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಓ ಕುಮಾರ್ ಸರ್ ಅವರಿಂದ ನೀವು ಮಾಹಿತಿಯನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಸರ್, ಮತ್ತೊಮ್ಮೆ ನಿಮಗೆ ನಮಸ್ಕಾರ. ನಮಸ್ತೆ ಸರ್. ಸರ್ ಹೇಳಿ ಸರ್, ಈಗ ಹಿಂಗಾರು ಅಂದ್ರೆ ಈಗ ಮಳೆ ಕಾಯ್ತಾ ಇದ್ದಾರೆ ನಮ್ಮ ಕೃಷಿಕರು. ಈಗ ಏನಾದರೂ ಹಿಂಗಾರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಮಳೆ ಬಂತು ಅಂದ್ರೆ ಈ ಒಂದು ಕೃಷಿ ಸಿದ್ಧತೆ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ಬಹುದು ಸರ್? ಈಗ ಸಾಮಾನ್ಯವಾಗಿ ಈಗ ಮುಂಗಾರು ಮಳೆಗೆ ಬೆಳೆ ಎಲ್ಲ ಬೆಳೆದಿದ್ದಾರೆ ರೈತರು. ಸೊ ಹಿಂಗಾರಿಗೆ ಈಗ ಪೂರ್ವ ಸಿದ್ಧತೆಗೆ ಈಗ ಅಕ್ಟೋಬರ್ ತಿಂಗಳಲ್ಲಿ ಬಿತ್ತನೆಗೆ ರೆಡಿ ಮಾಡ್ಕೊತಾ ಇರ್ತೀವಿ. ಈಗ ಉದಾಹರಣೆಗೆ ಈಗ ಮುಂಗಾರಲ್ಲಿ ಬಿತ್ತನೆ ಮಾಡತಕ್ಕಂತ ಕೆಲವು ಬೆಳೆಗಳನ್ನ ಕಟಾವ್ ಮಾಡಿ ಹಿಂಗಾರಲ್ಲಿ ಬೆಳೀತಕ್ಕಂತ ಸನ್ನಿವೇಶ ಇದೆ. ಸೊ ಈಗ ಮಳೆ ಮುಂಗಾರಲ್ಲಿ ಸ್ವಲ್ಪ ಸಾಧಾರಣವಾಗಿ ಮಳೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಡವಾಗಿ ಸ್ವಲ್ಪ ಮಳೆ ಬಂದರೂ ಕೂಡ ಬೆಳೆ ಸ್ವಲ್ಪ ಚೆನ್ನಾಗಿದಾವ. ಹಾಗಾಗಿ ಈಗ ಹಿಂಗಾರಲ್ಲಿ ನಾವು ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆಗಳನ್ನ ಕಡಲೆ, ಹಿಂಗಾರಿ ಕಡಲೆ, ಹಿಂಗಾರು ಕಡಲೆ, ಆಮೇಲೆ ಸೂರ್ಯಕಾಂತಿ, ಅದೇ ತರ ನಮಗೆ ಜೋಳ, ಆಮೇಲೆ ಗೋಧಿ ಅಂದ್ರೆ ಬಿಳಿಜೋಳ ಸರ್, ಬಿಳಿಜೋಳ, ಆಮೇಲೆ ಗೋಧಿ ಬೆಳೀತಕ್ಕಂಥ ಅಲ್ಲಲ್ಲಿ ಪ್ರದೇಶ ಇದೆ. ಆಮೇಲೆ ಈಗ ಎಲ್ಲಾ ಕಾಲದಲ್ಲಿ ಬೆಳೀತಕ್ಕಂತ ಈ ಅವರೆ ಬೆಳೆನು ಬೆಳೀತಾರೆ ಅಂದ್ರೆ ಹೆಬ್ಬಾಳ ಅವರೇ ಅಂತ ಹೇಳಿ. ಆಮೇಲೆ ಕುಸ್ಬೆನು ಕೂಡ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಅಂದ್ರೆ ಹಿಂಗಾರಿಯಲ್ಲಿ ಬೆಳೆಯಕ್ಕೆ ಅವಕಾಶ ಇದೆ ಸರ್ ಕುಸ್ಬೆನ? ಹೌದು, ಕುಸ್ಬೆ ಹಿಂಗಾರಲ್ಲೇ ಬೆಳೆಯೋದು ಚಳಿಗಾಲದಲ್ಲಿ. ಸೊ ಹಾಗಾಗಿ ಆ ಬೆಳೆಗಳನ್ನ ಬೆಳಿಲಿಕ್ಕೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಈಗ ಉದಾಹರಣೆ ನಮ್ಮ ಜಮೀನುಗಳಲ್ಲಿ ಈಗ ಅಥವಾ ನಮ್ಮ ಏನ್ ಮಳೆ ಬಂದಿದೆ, ಏನು ಮುಂಗಾರಲ್ಲಿ ಬಂದಿರತಕ್ಕಂತ ಮಳೆ ಇದೆಲ್ಲ, ಸೊ ಅದು ಸ್ವಲ್ಪ ಕೆಲವು ಭಾಗದಲ್ಲಿ ತುಂಬಾ ಚೆನ್ನಾಗಿ ಜಾಸ್ತಿನೂ ಬಂದಿದೆ. ಅಂತ ಮಳೆ ಈಗ ಭೂಮಿಯಲ್ಲಿ ಸಂರಕ್ಷಣೆ ಆಗಿರ್ತತೆ. ಸೊ ಅಂದ್ರೆ ತೇವಾಂಶ ಚೆನ್ನಾಗಿ ಹಿಡ್ಕೊಂಡಿರ್ತತೆ. ಸೊ ಆ ತೇವಾಂಶದಲ್ಲೇ ಅಲ್ಪ ಸ್ವಲ್ಪ ಮಳೆ ಬಂದರೂ ಕೂಡ ಹಿಂಗಾರಲ್ಲಿ ಬೆಳೆ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಈ ದೃಷ್ಟಿಯಲ್ಲಿ ಈ ಬೆಳೆಗಳನ್ನ ಬೆಳಿಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರದೇಶನು ಕೂಡ ಬೆಳೀತಾ ಇದ್ದಾರೆ ರೈತರು. ಸೊ ಇದು ರೈತರ ಒಂದು ಮಾಹಿತಿ. ಅಂದ್ರೆ ಇವತ್ತಿನ ಒಂದು ವಾತಾವರಣ ನೋಡಿದ್ರೆ ಮಳೆ ಬರುವಂತ ಒಂದು ಸಂಭವ ಇದೆ ಸರ್? ಹೌದು, ಇವತ್ತು ಸ್ವಲ್ಪ ಮಳೆ ಬರಂಗಿದೆ, ಬದಲಾವಣೆ ಇದೆ. ಹಾಗಾಗಿ ಒಂದು ಹಸಿ ಮಳೆ ಬಂದ್ರೆ ಸಾಕು. ಸೊ ಕಡಲೇನು ಹಾಕಕ್ಕೆ ಅನುಕೂಲ ಆಗುತ್ತೆ, ಗೋಧಿ ಅಥವಾ ಈ ಬೇರೆ ಬೆಳೆಗಳನ್ನು ನಾನು ಹೇಳ್ದಂಗೆ ಬೆಳಿಲಿಕ್ಕೆ ತುಂಬಾನೇ ಅನುಕೂಲ ಆಗತ್ತೆ. ಸೊ ಈಗಲೇ ಸೆಪ್ಟೆಂಬರ್ ಅಲೆ ಇವತ್ತು 23 ನಾಳೆ 24 ಅಂದ್ರೆ ನಮಗೆ ಆಲ್ಮೋಸ್ಟ್ ಹಿಂಗಾರು ಅಲೆ ಪ್ರಾರಂಭಕ್ಕೆ ಸಿದ್ಧ ಆಗ್ತಿದೆ. ಸೊ ಕೆಲವು ರೈತರು ಅಲ್ಲೇ ಕಡಲೆ ಬಿತ್ತನೆಗೆ ಬಿತ್ತನೆ ಮಾಡಕ್ಕೆ ಅಲ್ಲೇ ತಯಾರಿ ಮಾಡ್ಕೊಂತ ಇದ್ದಾರೆ, ಜಮೀನೆಲ್ಲ ಉಳುಮೆ ಮಾಡ್ಕೊಂಡು ಅಲ್ಲೇ ರೆಡಿ ಮಾಡ್ಕೊಂಡು. ಕೆಲವರು ಏನು ಈ ಕೆಲವು ಭಾಗದಲ್ಲಿ ಬರೀ ಕಡಲೆನೆ ಬೆಳೀತಕ್ಕಂತ ರೈತರು ಜಾಸ್ತಿ ಇರ್ತಾರೆ, ಮುಂಗಾರು ಬೆಳೆ ಬೆಳೆದಿಲ್ಲ. ಸೊ ಆ ದೃಷ್ಟಿಯಿಂದ ಅಂತರಿಗೆ ಕೂಡ ತುಂಬಾ ಅನುಕೂಲ ಆಗುತ್ತೆ, ಸ್ವಲ್ಪ ಹಸಿ ಮಳೆ ಬಂದ್ರೆ ಒಟ್ಟಾರೆ ರೈತರಿಗೆ ಅನುಕೂಲ ಆಗುತ್ತೆ. ಅಂದ್ರೆ ಕಡಲೆ ಅಂತಂದ್ರೆ ಹಿಂಗಾರಿ ಕಡಲೆ ಅಂತಂದ್ರೆ ಬಹುತೇಕ ಕಪ್ಪು ಮಣ್ಣಿನಲ್ಲಿ ಮಾತ್ರ ಬೆಳೆಯಕ್ಕೆ ಸಾಧ್ಯ ಇದೆ ಸರ್. ಹೌದು, ಈಗ ನಾವು ಏನ್ ಹಿಂಗಾರು ಬೆಳೆಗಳು ಯಾವ್ದೇ ಬೆಳೆ ಬೆಳೆದ್ರು ಹಿಂಗಾರಲ್ಲಿ ಕಪ್ಪು ಜಮೀನ್ ಭೂಮಿ ಇದ್ರೆ ನಮಗೆ ಅನುಕೂಲ ಆಗುತ್ತೆ. ಈಗ ಯಾಕಪ್ಪ ಅಂದ್ರೆ ಬಂದಿರತಕ್ಕಂತ ಏನು ಮುಂಗಾರಲ್ಲಿ ಬಂದಿರತಕ್ಕಂತ ಮಳೆ ತುಂಬಾನೇ ಸಂರಕ್ಷಣೆ ಆಗಿ ತೇವಾಂಶ ಚೆನ್ನಾಗಿ ಇಟ್ಕೊಂಡಿರ್ತಕ್ಕಂತ ಆ ತೇವಾಂಶದ ಮೇಲೆ ನಾವು ಹಿಂಗಾರು ಬೆಳೆಗಳನ್ನ, ಯಾವುದು ಕಪ್ಪು ಜಮೀನು ತುಂಬಾನೇ ತೇವಾಂಶ ಇಟ್ಕೊಳತ್ತೆ ಆ ಒಂದು ತೇವಾಂಶದ ಮೇಲೆ ಹಿಂಗಾರು ಬೆಳೆಗಳನ್ನ ಬೆಳಿತೀವಿ. ಅಂದ್ರೆ ಅದೇ ತೇವಾಂಶದಲ್ಲಿ ಬಂದ್ಬಿಡ್ತಾವ. ಸೊ ಅಲ್ಪ ಸ್ವಲ್ಪ ಮಳೆ ಬಂದ್ರು ಸಾಕು, ಕಡಲೆಗೆ ನೀವು ನೋಡಿದ್ರೆ ಒಂದು ಮಳೆ ಬಂದ್ರೆ ಸಾಕು. ಹಾಗಾಗಿ ಒಂದ್ ಮಳೆ ಬಿತ್ತಿದ ಮೇಲೆ ಒಂದು ಎರಡು ಮಳೆ ಬಂದ್ರೆ ಹಸಿ ಆಗಂಗೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ಬಿಳಿಜೋಳನು ಅಷ್ಟೇ, ಕುಸ್ಬೆನು ಅಷ್ಟೇ, ಅಲ್ಪ ಸ್ವಲ್ಪ ಮಳೆ ಬಂದ್ರೆ ತೇವಾಂಶ ಇದ್ರೆ ಹುಟ್ಟಬೇಕಾದ್ರೆ ಸ್ವಲ್ಪ ಬೆಳೆ ಬೆಳಿಲಿಕ್ಕೆ ಬಂದ್ರೆ ಸಾಕು. ಅಂತ ಒಂದು ಸನ್ನಿವೇಶದಲ್ಲಿ ಅಂದ್ರೆ ಕಪ್ಪು ಜಮೀನುಗಳಲ್ಲಿ ತುಂಬಾನೇ ತೇವಾಂಶ ಮುಂಗಾರಲ್ಲಿ ಬಂದಿರತಕ್ಕಂಥ ಮಳೆ ನೀರು ಇಟ್ಕೊಂಡಿರುತ್ತೆ, ಅಂತ ಜಮೀನುಗಳಲ್ಲಿ ನಮಗೆ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ಕೆಂಪು ಮಣ್ಣಿಗೆ ಹೋದ್ರೆ ನಮಗೆ ಅಷ್ಟು ಅನುಕೂಲ ಆಗಲ್ಲ. ಸೊ ಆ ದೃಷ್ಟಿಯಿಂದ ಎಲ್ಲಿ ಕಪ್ಪು ಜಮೀನು ಎಲ್ಲ ರೈತರಿಗೆ ಗೊತ್ತಿದೆ ಕಪ್ಪು ಜಮೀನಲ್ಲಿ ಇವೆಲ್ಲವನ್ನ ಹಾಕ್ತಕ್ಕಂಥದ್ದು ಅನುಕೂಲ. ಅದೇ ಕೆಂಪು ಜಮೀನಲ್ಲಿ ಹಾಕಬಾರ್ದು ಅಂತಲ್ಲ, ಸ್ವಲ್ಪ ನೀರಿನ ತೇವಾಂಶ ಎಲ್ಲ ಕಡಿಮೆ ಇರುತ್ತೆ, ಈ ಸ್ವಲ್ಪ ನೀರಿನ ಅವಶ್ಯಕತೆ ಇರ್ತದೆ, ನೀರಾವರಿ ಸೌಕರ್ಯ ಇರತಕ್ಕಂತ ರೈತರು ಹಾಕ್ಬಹುದು. ನೀರಾವರಿ ಇದ್ದಂತವ್ರು ಕೆಂಪು ಮಣ್ಣಲ್ಲಿ ಕಡಲೆ ಬೆಳಿಬಹುದು ಅಂತ ಏನ್ ಸಮಸ್ಯೆ ಆಗಲ್ಲ ಸರ್. ಈಗ ಹೇಳಿದ್ರೆ ನೀವು ಈಗಾಗಲೇ ನಮ್ಮ ರೈತರೆಲ್ಲ ಕಡಲೆಯನ್ನ ಬಿತ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರ ಸರ್, ಯಾವ ತಳಿಯ ಸೂಕ್ತ ಸರ್ ನಮ್ಮ ಪ್ರದೇಶಕ್ಕೆ? ಈಗ ನಮ್ಮಲ್ಲಿ ಈಗ JG11 ಅಂತ ಇದೆ, ಇನ್ನು ಜಾಕಿ ಅಂತ ಬಂದಿದೆ ಹೊಸ ತಳಿ, ಆಮೇಲೆ ಈಗ ಅಣ್ಣಿಗೆರೆ ತಳಿನೂ ಕೂಡ ಬೆಳೀತಿದ್ರು, ಅಣ್ಣಿಗೆರೆ 1 ಅಂತ ಇತ್ತು. ಆಮೇಲೆ ಇವು ಸಾಮಾನ್ಯವಾಗಿ ಬೆಳೀತಕ್ಕಂತ ತಳಿಗಳು. ಈಗ ನಮ್ಮಲ್ಲಿ ಬಹಳಷ್ಟು ಈಗ ಜಾಕಿ ತಳಿನೂ ಬಂದಿದೆ, ಆಮೇಲೆ ಅದೇ ಇದು ಯಾವುದು ಅಣ್ಣಿಗೆರೆ ಸೂಪರ್ ಅಂತ ಬಂದಿದೆ ಇನ್ನೊಂದು. ಸೊ ಈ ತಳಿಗಳು ಈಗೆಲ್ಲ ಕೃಷಿ ಇಲಾಖೆಯಿಂದ ಕೂಡ ಸರಬರಾಜಿದೆ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗತ್ತೆ ಹೊಸ ಹೊಸ ತಳಿನೇ ಕೂಡ ಅವು. ಸೊ ನಮಗೆ ಏನಪ್ಪಾ ಅಂದ್ರೆ ಒಂದ್ ಎಕರೆಗೆ ಏನೆಲ್ಲ ಸಾಮಾನ್ಯವಾಗಿ ಚೆನ್ನಾಗಿ ತೇವಾಂಶ ಎಲ್ಲ ಬೆಳೆ ಎಲ್ಲ ಚೆನ್ನಾಗಿ ಬೆಳೆದ್ರೆ ನಮಗೆ ಒಂದ್ ಎಕರೆಗೆ ಏನಿಲ್ಲ ಅಂದ್ರೆ 8-10 ಕ್ವಿಂಟಲ್ ಕಪ್ಪು ಜಮೀನಲ್ಲಿ ಇಳುವರಿ ಬರುತ್ತೆ. ಸೊ ನಾವು ಅದನ್ನ ಯಾವ ತರ ಬೀಜೋಪಚಾರ, ನಾವು ಉದಾಹರಣೆಗೆ ನಾಳೆ ಹೇಳಿದ್ವಿ, ಈಗ ಕಡಲೆಗೆ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತ ರೋಗ ಅಂದ್ರೆ ಇದು ಸ್ವರ್ಗು ರೋಗ. ಆ ಸ್ವರ್ಗು ರೋಗನ ನಿಯಂತ್ರಣ ಮಾಡ್ಬೇಕಂದ್ರೆ ನಮಗೆ ಯಾವಾಗ್ಲೂ ಅದನ್ನ ಈ ಟ್ರೈಕೋಡರ್ಮ ಬಿಳಿ ಪೌಡರ್ ಬರುತ್ತೆ ಜೀವಾಣು ಗೊಬ್ಬರ, ಅದನ್ನ ಬೀಜೋಪಚಾರ ಮಾಡ್ಬೇಕು. ಬೀಜೋಪಚಾರ ಅಂದ್ರೆ ಬಿತ್ತಕ್ಕಿಂತ ಮುಂಚೆ ಒಂದ್ ಬಕೆಟ್ ಅಲ್ಲಿ ಬೀಜ ಎಲ್ಲ ಹಾಕೊಂಡು ನೀರ್ ಸಿಮಿಸ್ಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಅದ್ರ ಜೊತೆ ಈ ಟ್ರೈಕೋಡರ್ಮ ಪೌಡರ್ ಅನ್ನ ಅದ್ರಲ್ಲಿ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬೇಕು. ಆ ಬೀಜದ ಪದರುಗಳೆಲ್ಲ ಅಂಟ್ಕೊಂಡಿರ್ತತೆ. ಸೊ ಅದನ್ನ ಸ್ವಲ್ಪ ಅರ್ಧ ಗಂಟೆ ಅಷ್ಟು ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನ ಬೀಜೋಪಚಾರ ಮಾಡಿದ್ದಂತ ಬೀಜನ ಬಳಸಿದ್ದೆ ಅದರಲ್ಲಿ ನಮಗೆ ಆ ಸ್ವರ್ಗು ರೋಗದ್ದು ಬಹಳ ಬಾಧೆ ಬರುತ್ತೆ, ಅದಕ್ಕೆ ತಡಿತಕ್ಕಂತ ಶಕ್ತಿ ಅದಕ್ಕಿದೆ. ಅದರ ಜೊತೆಗೆ ಈಗ ಕೆಲವು ಹೊಸ ತಳಿ ನಾನು ಹೇಳಿದ ಉದಾಹರಣೆಗೆ ನಾವು ಜಾಕಿ ತಳಿ ಕೂಡ ಸ್ವಲ್ಪ ಅದರ ತುತ್ತಾಗದ್ ಕಡಿಮೆ, ಹಾಗಾಗಿ ಹೊಸ ತಳಿಗಳಲ್ಲಿ ಸ್ವಲ್ಪ ನಿರೋಧಕ ಶಕ್ತಿ ಇದೆ. ಈ ದೃಷ್ಟಿಯಿಂದ ಆ ತಳಿಗಳನ್ನ ಬಳಸ್ಬೇಕು. ಆಮೇಲೆ ಇದಾದ್ಮೇಲೆ ಈಗೆಲ್ಲ ನಮ್ಮ ರೈತರಿಗೆ ಗೊತ್ತಿರೇ, ಅದರ ಜೊತೆಗೆ ಈ ಬೀಜೋಪಚಾರನ ಕೂಡ ಈ ಇನ್ಸಿಯಲ್ ಅಂದ್ರೆ ಪ್ರಾರಂಭಿಕ ಹಂತದಲ್ಲೇ ಕೂಡ ನಮಗೆ ಕೀಟ ರೋಗ ಬರಲಿಕ್ಕೆ ಅದೆಲ್ಲ ತಡಿತಕ್ಕಂಥ ಶಕ್ತಿ ಟ್ರೈಕೋಡರ್ಮ ಬಳಸೋದ್ರಿಂದ ಅನುಕೂಲ. ಬೇಡಪ್ಪ ಈಗ ನಮಗೆ ಬೀಜೋಪಚಾರ ಮಾಡಕ್ ಆಗ್ಲಿಲ್ಲ ನಮ್ಗೆ ಇದು ಇಲ್ಲ, ನೀವು ಕೊಟ್ಟಿಗೆ ಗೊಬ್ಬರ ಬಳಸ್ತೀರಲ್ಲ, ಕೊಟ್ಟಿಗೆ ಗೊಬ್ಬರದಲ್ಲಿ ನಾವು ತಿಪ್ಪೆಯಿಂದ ತಗೊಂಡೋಗಿ ನಾವು ಹೊಲದಲ್ಲಿ ಹಾಕಿದ್ದಾಗ ಅಲ್ಲಲ್ಲಲ್ಲಿ ಹಾಕ್ತಿವಿ. ಸೊ ಅದರಲ್ಲಿ ಸ್ವಲ್ಪ ಅಂದ್ರೆ ನಮ್ಮ ಹೊಲದಲ್ಲಿ ಹಾಕಿರ್ತಕ್ಕಂಥ ಸಾಮಾನ್ಯವಾಗಿ ಒಂದು 2 ಟನ್ 3 ಟನ್ ಗೊಬ್ಬರ ಹಾಕಿದ್ರೆ ಅದರಲ್ಲಿ ಒಂದ್ ಮಾಕಿಂದ್ರ 5 ಕೆಜಿ ಅಷ್ಟು ನಾವು ಅದರೊಳಗೆ ಈ ಟ್ರೈಕೋಡರ್ಮ ಹಾಕಿ ಒಂದ್ 8 ದಿವಸ ಬಿಟ್ಟು ಅದನ್ನ ಕೊಳ್ತಾದ್ಮೇಲೆ ಅದನ್ನ ಜಮೀನಲ್ಲಿ ಹಾಕಿದ್ರೆ ಅದು ಜೀವಾಣು ಭೂಮಿಲಿ ಸೇರುತ್ತೆ, ಹಾಗಾಗಿ ಅದು ಈ ಸೊರಗು ರೋಗ ಬರ್ತಕ್ಕಂತ ಜೀವಾಣುನ ಅದನ್ನ ಸಾಯಿಸುತ್ತೆ, ಚೆನ್ನಾಗಿ ಇಳುವರಿ ಬರೋಕೆ ಸಾಧ್ಯತೆ ಇದೆ. ಸೊರಗು ರೋಗ ಒಂದು ಬಹಳ ಇಂಪಾರ್ಟೆಂಟ್, ಸೊ ರೈತರು ಇದನ್ನ ಕರೆಕ್ಟ್ ಆಗಿ ಪಾಲನೆ ಮಾಡ್ಬೇಕು. ಸರ್ ಈಗ ಕಡಲೆ ಅಂತಂದ್ರೆ ನಮ್ಮ ರೈತರು ಬೆಳೆದಂತ ಒಂದು ಬಿತ್ತನೆ ಬೀಜಗಳನ್ನ ಉಳಿಸಿಕೊಂಡು ಬಿತ್ತನೆಗೆ ಏನಾದ್ರೂ ಅವಕಾಶ ಇದೆ ಸರ್? ಹೌದು, ಅದು ಈಗ ನಾವೇನು ಸ್ವಪರಾಗಸ್ಪರ್ಶದ ಬೆಳೆಗಳು ಈಗ ಉದಾಹರಣೆ ಕಡಲೆ ಅಂದ್ರೆ ಸ್ವಪರಾಗಸ್ಪರ್ಶ, ಆ ಬೀಜ ಏನ ಈ ಸಂಕರಣ ತಳಿಯಲ್ಲ, ಹೈಬ್ರಿಡ್ ಏನಲ್ಲ. ಸೊ ಯಾರು ಈ ವರ್ಷ ಬೀಜ ತಗೊಂಡ್ರೆ ಅದೇ ಬೀಜನ ಮುಂದಿನ ವರ್ಷ ಬಳಕೆ ಮಾಡಬಹುದು, ಯಾವ್ದೇ ತರ ವ್ಯತ್ಯಾಸ ಆಗಲ್ಲ. ಈ ಹೈಬ್ರಿಡ್ ಬೀಜಗಳನ್ನ ಈಗ ಉದಾಹರಣೆ ಮೆಕ್ಕೆಜೋಳ ಬೀಜನ ಪ್ರತಿ ವರ್ಷ ನಾವು ಹೊಸ ಬೀಜ ತಗೋಬೇಕು. ಆದ್ರೆ ಇದು ಕಡಲೆ ರಾಗಿ ಈ ಬೀಜಗಳನ್ನ ನೀವು ಪ್ರತಿ ವರ್ಷ ಅದೇ ಬೀಜ ನಮ್ಮ ಹೊಲದಲ್ಲಿರ್ತಕ್ಕಂಥ ಬೆಳೆಯಲ್ಲಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಬೀಜನ ನಾವು ಅಲ್ಲಲ್ಲಲ್ಲಿ ಆಯ್ಕೆ ಮಾಡಿ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಸಪರೇಟ್ ಆಗಿ ನಾವು ಅದನ್ನ ಒಕ್ಕಣಿ ಮಾಡ್ಕೊಂಡು ಇಟ್ಕೊಂಡು ಬೀಜನ ಬಳಕೆ ಮಾಡಬಹುದು. ಅದ್ ಯಾವ್ದೇ ತರ ನಮಗೆ ಬೀಜದ ಖರ್ಚೆಲ್ಲ ಒಂದು ನಮಗೆಲ್ಲ ಕಡಿಮೆ ಆಗುತ್ತೆ. ಆ ದೃಷ್ಟಿಯಿಂದ ಈ ಪರಾಗಿ ಈ ಸ್ವಪರಾಗ ಸ್ಪರ್ಶ ಇರ್ತಕ್ಕಂಥ ಬೆಳೆಗಳ ಬೀಜನ ನೀವು ಪುನರ್ಬಳಕೆ ಮಾಡಬಹುದು. ಆರು ಐದು ಆರು ವರ್ಷದ ತನಕ ಏಳು ವರ್ಷದ ತನಕನು ಬಳಕೆ ಆಗುದು, ಯಾವ್ದೇ ತರ ಅದರ ಗುಣಮಟ್ಟ ಕಡಿಮೆ ಆಗಲ್ಲ. ಸರ್, ಈಗ ಕಡಲೆ ಬಿತ್ತನೆಗೆ ಅಂತಂದ್ರೆ ಯಾವ ರೀತಿ ತೇವಾಂಶ ಇದ್ರೆ ಸಾಕಾಗುತ್ತೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಈಗ ನಾವ್ ಹೇಳಿದ್ವಿ ಅದೇ, ಈಗ ನಾವು ಮುಂಗಾರಲ್ಲಿ ಬಂದಿರತಕ್ಕಂತ ತೇವಾಂಶ ಭೂಮಿಯಲ್ಲಿ ಇಟ್ಕೊಂಡಿರ್ತದೆ, ಕಪ್ಪು ಜಮೀನಿನಲ್ಲಿ ತುಂಬಾನೇ ತೇವಾಂಶ ಇಟ್ಕೊಂಡಿರ್ತದೆ. ಸೊ ಬಿತ್ತಬೇಕಾದ್ರೆ ಈಗ ಉದಾಹರಣೆ ನಾವೇನು ಅಕ್ಟೋಬರ್ ತಿಂಗಳು ಮೊದಲನೇ ವಾರ ಅಥವಾ ಎರಡನೇ ವಾರ ಬಿತ್ತಬೇಕಾದ್ರೆ ಸ್ವಲ್ಪ ಆದಷ್ಟು ಹಸಿ ಇದ್ರೆ ಬೀಜ ಉಟ್ಟಕ್ಕೆ ಹಸಿ ಇದ್ರೆ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ರೈತರು ಅದು ಬಿತ್ತನೆ ಮಾಡೋದು ಅವ್ರಿಗೆ ಗೊತ್ತಿದೆ ಎಲ್ಲ ತುಂಬಾನೇ ಕಷ್ಟ. ಸೊ ಹಾಗಾಗಿ ಸ್ವಲ್ಪ ಹಸಿ ಮಳೆ ಬಂದ್ರೆ ನೀವು ಬಿತ್ತಿದಾದ್ಮೇಲೆ ಒಂದ್ ಹದಿನೈದು ಇಪ್ಪತ್ತು ದಿವಸದ ತನಕ ನಿಮಗೆ ಅದು ತಡ್ಕೊಳತ್ತೆ. ಅದಾದ್ಮೇಲೆ ಚಳಿಗೆ ಬಂದ್ಬಿಡುದು ಬೆಳೆ, ನಿಮಗೆ ಯಾವ್ದೇ ತರ ಸಮಸ್ಯೆ ಇಲ್ಲ. ಚಳಿ ಏನು ತುಂಬಾ ಚಳಿ ಬಂತು ಅಂದ್ರೆ ಆ ಚಳಿಗೆ ಬೆಳೆ ಬರುತ್ತೆ. ಹಾಗಾಗಿ ಅದನ್ನ ನೀವು ಸ್ವಲ್ಪ ಬಿತ್ತಬೇಕಾದ್ರೆ ಈ ಒಂದು ತೇವಾಂಶನ ಕಾಪಾಡಿಕೊಂಡು ಹುಟ್ಟೋ ಹಾಗೆ ಮಾಡಿಕೊಂಡು ಬೆಳೆದ್ರೆ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನ ನೀವು ನಾ ಹೇಳಿದೆ ಏನು ಸ್ವಲ್ಪ ಉಟ್ಬೇಕಾದ್ರೆ ತೇವಾಂಶ ಕಡಿಮೆ ಆಯ್ತು ಅಂತ ಏನಾರ ಒಂದ್ ಹದಿನೈದು ಇಪ್ಪತ್ತು ದಿವಸ ಇದಾಯ್ತು ಅಂದ್ರೆ ಸ್ವಲ್ಪ ಇವೆಲ್ಲ ಗೊಬ್ಬರಗಳು ಬರ್ತವೆ. ಈಗ ನೀರಲ್ಲಿ ಕರಗಿಸ್ತಕ್ಕಂಥ ಗೊಬ್ಬರಗಳನ್ನು ಸಿಂಪಡಣೆ ಮಾಡಿದ್ದು ಕೂಡ ಬೆಳೆ ತಡ್ಕೊಳತ್ತೆ. ಅಲ್ಪ ಸ್ವಲ್ಪ ಮಳೆ ಹಿಂಗೆ ಜುಬ್ರ ಮಳೆ ಏನಾರ ಬಂದ್ರೆ, ನಿಮ್ಗೆ ಚೆನ್ನಾಗಿ ಮಳೆ ಬಂದ್ರೆ ಅದೇನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಮಳೆ ಗಿಳೆ ಬಂದ್ರೆ ತಡ್ಕೊಳಂತ ಶಕ್ತಿ ಅದಕ್ಕೆ ಇದೆ. ಸೊ ಹಾಗಾಗಿ ಅದನ್ನ ಕಪ್ಪು ಜಮೀನುಗಳಲ್ಲಿ ಅದು ಗಟ್ಟಿ ಜಮೀನ್ ಅಂತೀವಿ. ಹಾಗಾಗಿ ಅದನ್ನ ಅಲ್ಲಿ ಸ್ವಲ್ಪ ಉಟ್ಲಿಕ್ಕೆ ಬೆಳಿಲಿಕ್ಕೆ ಒಂದ್ ಹದಿನೈದು ಇಪ್ಪತ್ತು ದಿವಸದಷ್ಟು ತೇವಾಂಶ ಇದ್ರೆ ನಮಗೆ. ಈಗ ನೀರಾವರಿ ಆಯ್ಸ್ಕೊಂಡು ನಾವು ಕಡಲೆ ಬೆಳೆಯೋದು ಅಷ್ಟು ಸೂಕ್ತ ಅಲ್ಲ ಅಂತೀರಾ? ಇಲ್ಲ, ನೀರಾವರಿಗೆ ಈಗ ರೈತರೆಲ್ಲ ನೀರಾವರಿ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಏನು ಸಮಸ್ಯೆ ಇಲ್ಲ, ಯಾವಾಗ ಬೇಕು ನೀರು ಹಾಯಿಸ್ಕೋಬಹುದು. ಆದ್ರೆ ಈ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂಥ ಎಲ್ಲ ಮೋಸ್ಟ್ ಆಫ್ ಮೆಜಾರಿಟಿ ಈಗ ಎಲ್ಲ ರೈತರು ಬೆಳೀತಕ್ಕಂಥ ರೈತರೆಲ್ಲ ಮಳೆ ಆಶ್ರಿತಾನೆ ಬೆಳೆಯೋದು ಜಾಸ್ತಿ. ಈಗ ನೀರಾವರಿ ಏನು ಸಮಸ್ಯೆ ಇಲ್ಲ, ಯಾವಾಗಾರು ಬೆಳ್ಕೋಬಹುದು. ಈಗ ಉದಾಹರಣೆ ನಾನು ಹೇಳಿದ ಅಕ್ಟೋಬರ್ ತಿಂಗಳಲ್ಲಿ ಬಿತ್ತಬೇಕಾದ್ರೆ ನೀವು ಸ್ವಲ್ಪ ತಡವಾಗಿ ಬಿತ್ತನೆ ಮಾಡಬೇಕು. ಈಗ ಮುಂಗಾರಲ್ಲಿ ಯಾವ್ದೋ ಬೆಳೆ ಬೆಳೆದಿರ್ತೀರಾ, ಅದು ಒಂದು ಅಕ್ಟೋಬರ್ ಕೊನೆ ವಾರ ತನಕ ನೀವು ಕಟಾವ್ ಮಾಡಿ ಮತ್ತೆ ಕೊನೆ ವಾರಕ್ಕೆ ನೀವು ಕಡಲೆ ಹಾಕೋಬಹುದು. ಏನಂದ್ರೆ ನೀರಿನ ಸೌಕರ್ಯ ಇರ್ತದೆ, ನಿಮ್ಗೇನು ಸಮಸ್ಯೆ ಆಗಲ್ಲ. ಆದ್ರೆ ಈ ಮಳೆ ಆಶ್ರಿತ ಬೆಳೀತಕ್ಕಂಥ ರೈತರಿಗೆ ಅವು ಸಮಸ್ಯೆಗಳು ಕಾಡ್ತವೆ. ಸರ್, ಇದಕ್ಕೇನೆ ಇಂತ ಕಾಲಾವಧಿ ಅಂತ ಏನಿಲ್ಲ, ಈಗ ಅಕ್ಟೋಬರ್ ಇಂದ ಡಿಸೆಂಬರ್ ತನಕ ಬಿತ್ತನೆ ಕಡಲೆಯನ್ನ. ಅದು ಕಡಲೆ ಬಿತ್ತಬೇಕಾದ್ರೆ ನಮಗೆ ಅಕ್ಟೋಬರ್ ಎರಡನೇ ವಾರದಿಂದ ಅಥವಾ ಮೊದಲೇ ವಾರದಿಂದಾನೆ ಬಿತ್ತನೆ ಮಾಡ್ಬೇಕು. ಅಲ್ಲಿ ಮಳೆ ಆಶ್ರಿತ ಇದಾವೆ ಅಲ್ಲಿ. ಏನಪ್ಪಾ ನಮ್ಗೇನೋ ಒಟ್ಟು ವಾತಾವರಣ ಚೆನ್ನಾಗಿರ್ಬೇಕು, ಸ್ವಲ್ಪ ಅಲ್ಪ ಸ್ವಲ್ಪ ಮಳೆ ಬಂದ್ರೆ ಈಗ ಫಸ್ಟ್ ವೀಕ್ ಅಲ್ಲೇ ಮೊದಲನೇ ವಾರದಲ್ಲಿ ಬಿತ್ತನೆ ಮಾಡಬಹುದು. ಎಲ್ಲಿ ನೀರಿನ ಅನುಕೂಲ ಇದೆ ಅವರು ಅಕ್ಟೋಬರ್ ಕೊನೆ ವಾರ ತನಕ, ಯಾಕಂದ್ರೆ ಆ ಬೆಳೆ ಚಳಿಗೆ ಸಿಗಿ ಹಾಕೊಂಡ್ರೆ ಅದು ಹೂ ಬರೋ ಅಂತ ಅವು ಆ ಹಂತಗಳಲ್ಲಿ ಚಳಿ ಇರಬೇಕು. ಚಳಿ ಇದ್ರೆ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ. ಇಲ್ಲಪ್ಪ ನಾವು ಸ್ವಲ್ಪ ಲೇಟ್ ಆಯ್ತು ಆ ಚಳಿಗೆ ಸರಿ ಸಿಗ್ಲಿಲ್ಲ ಬೆಳೆ ಅಂದ್ರೆ ಇಳುವರಿ ಬಹಳಷ್ಟು ಕುಂಠಿತ ಆಗುತ್ತೆ. ಅಂದ್ರೆ ಇದು ಒಟ್ಟಾರೆ ಶೀತದಲ್ಲಿ ಬೆಳೆಯುವಂತ ಒಂದು ಬೆಳೆ. ಹೌದೌದು. ಇದಕ್ಕೇನು ಹೆಚ್ಚು ತೇವಾಂಶ ಬೇಕಾಗಲ್ಲ ಅಂತ ಹೇಳ್ತೀರಾ? ಅದೇನ ಕಪ್ ಜಮೀನಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಚಳಿಗೆ ಬಂದ್ಬಿಡುತ್ತೆ, ಅಷ್ಟು ಏನು ಅನುಕೂಲ ಆಗತ್ತೆ. ಈಗ ನಮ್ ಚಳಿಕೆ ಇದು ಯಾರು ಹಿರೂರ್ ಭಾಗದಲ್ಲಿ ತುಂಬಾ ಪ್ರದೇಶ ಇದೆ, ಕಡಲೆ ಬೆಳೀತಕ್ಕಂತ ಬಹಳಷ್ಟು ರೈತರು ಬೆಳೀತಾರೆ. ಹಾಗಾಗಿ ಅಲ್ಲೆಲ್ಲ ಜಮೀನು ಕಪ್ಪು ಜಮೀನು ಬರುತ್ತೆ. ಸೊ ಈ ಜಮೀನುಗಳಲ್ಲಿ ತುಂಬಾನೇ ಬೆಳಿಲಿಕ್ಕೆ ಅನುಕೂಲ. ಸರ್, ಈಗ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ಕಾರ. ಹಲೋ ಸರ್, ಕುಮಾರ್ ಸರ್ಗೆ ನಮಸ್ತೆ ಸರ್. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಹಲೋ ಹಲೋ ಹಲೋ ನಮಸ್ತೆ ಸರ್. ಹಲೋ ಹಲೋ, ಯಾರು ಹೇಳಿ, ಎಲ್ಲಿದ್ದ? ಚಳ್ಳಕೆರೆಯಿಂದ ಸರ್. ಹಲೋ ಸರ್, ಕರೆಯಲ್ಲಿ ಏನೋ ವ್ಯತ್ಯಯ ಉಂಟಾಗಿದೆ. ಈಗ ನಾವು ಈಗ ಕಡಲೆ ಬೆಳೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಕಡಲೆ ಬೆಳೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಈಗ ಕಡಲೆ ಬೆಳೆ ಅಂತಂದ್ರೆ ಸರಿಸುಮಾರು ಎಷ್ಟು ತಿಂಗಳಿಗೆ ಕಟಾವು ಬರುತ್ತೆ ಸರ್ ಇದು? ಈಗ ಸಾಮಾನ್ಯವಾಗಿ ತಳಿಗಳಂದ್ರೆ 90 ದಿವಸ ಬೇಡ 100 ದಿವಸ ಒಳಗೆ ಬಂದ್ಬಿಡ್ತಾವ, 3 ತಿಂಗಳಷ್ಟೇ ಈಗ ಕಟಾವಿ ಬಂದ್ಬಿಡ್ತಾವೆ. ಕೆಲವು 85 ದಿವಸಕ್ಕೆ ಬರ್ತಾವೆ, ಅಂದ್ರೆ 3 ತಿಂಗಳು ಬೆಳೆ. ಹಾಗಾಗಿ ಇದು 3 ತಿಂಗಳಿಗೆ ಕಟಾವು ಬರುತ್ತೆ. ನೀವು ಅಕ್ಟೋಬರ್ ಕೊನೆ ವಾರ ಬಿತ್ತನೆ ಮಾಡಿದ್ರೆ ನಿಮಗೆ ಅಕ್ಟೋಬರ್ ನವೆಂಬರ್. ಸರ್ ಒಂದು ಕರೆ ಇದೆ, ಈಗ ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಯಾರು ಹೇಳಿ, ನಿಮ್ಮ ಹೆಸರು ಹೇಳಿ? ಸರ್ ನಾನು ಜಗದೀಶ್ ಅಂತ ಸರ್, ಚಳ್ಳಕೆರೆಯಿಂದ. ಜಗದೀಶ್ ಅವ್ರೆ, ಏನು ಕುಮಾರ್ ಸರ್, ಮಹಸುದೇಶ್ ಸರ್, ನಮಸ್ತೆ ಸರ್. ನಮಸ್ಕಾರ ಜಗದೀಶ್ ಅವ್ರೆ, ಏನ್ ಪ್ರಶ್ನೆ ಕೇಳ್ಬೇಕಂತ ಐತಿ ಕೇಳಿ ಸರ್. ಈಗ ಕಡಲೆ ಬಿತ್ತನೆ ಮಾಡ್ಲಿಕ್ಕೆ ಯಾವ ಸಮಯದಿಂದ ಯಾವ ಸಮಯದವರೆಗೆ ಬಿತ್ತಬೇಕು, ಮತ್ತೆ ಗೊಬ್ಬರ ಏನ್ ಕೊಡ್ಬೋದು ಸರ್, ತಳಗೊಬ್ಬರ? ಮತ್ತೆ ಇನ್ನೊಂದು ಪ್ರಶ್ನೆ, ಕುಸುಬೆ ಬಿತ್ತಬೇಕಂತಿದ್ರೆ ಅದು ಬೀಜ ಎಲ್ಲಿ ಸಿಗುತ್ತೆ ಅಂತ ಮಾಹಿತಿ ಬೇಕಿತ್ತು. ಈಗ ಕಡಲೆಗೆ ಸಾಮಾನ್ಯವಾಗಿ ಬಿತ್ತನೆ ಮಾಡತಕ್ಕಂತ ಸಮಯ ಅಂದ್ರೆ ಅಕ್ಟೋಬರ್ ಮೊದಲನೇ ವಾರ. ನೀವು ಅದೇ ಮಳೆ ಸ್ವಲ್ಪ ನೋಡ್ಕೊಂಡು, ನಿಮ್ ನೀರಾವರಿ ಆಯ್ತಾ? ನೀರಾವರಿ ಇದೆ ಸರ್, ಪಕ್ಕದಲ್ಲಿ ಇದೆ. ಇದೆಯಾ? ನೀರು ಅನುಕೂಲ ಆಗತ್ತಾ ಅಂದ್ರೆ ನೀವು ಅಕ್ಟೋಬರ್ ಕೊನೆ ತನಕನು ಬಿತ್ತನೆ ಮಾಡ್ಬೋದು. ಅಂದ್ರೆ ಸೂಕ್ತವಾದ ಸಮಯ ಅಂದ್ರೆ ಅಕ್ಟೋಬರ್ ಮೊದಲನೇ ವಾರ. ಅದರ ಜೊತೆಗೆ ನೀವು ಗೊಬ್ಬರ ಕೇಳಿದ್ರಿ, ಈಗ ಇದಕ್ಕೆ ಕಡಲೆಗೆ ನಿಮ್ಗೆ ಏನಪ್ಪ, ಈಗ ಸಾರಜನಕ ರಂಜಕ ಪೊಟ್ಯಾಶ್ ಇವೇನು ಹೇಳ್ತೀವಲ್ಲ, 17 17 17 ಅಂತ ಬರುತ್ತಲ್ಲ, ಅದು ನಮಗೆ 1 ಎಕರೆಗೆ ಒಂದು 50-60 ಕೆಜಿಯಷ್ಟು ಹಾಕಿದ್ರೆ ಸಾಕು. ಸ್ವಲ್ಪ ಸಾರಜನಕ ಕಡಿಮೆ ಈ ಬೆಳೆಗೆ, ಯಾಕಂದ್ರೆ ಇದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕ ಬಳಸ್ಕೊಳತ್ತೆ. ಸೊ ಸಾರಜನಕ ಕಡಿಮೆ, ಪೊಟ್ಯಾಶು ಮತ್ತೆ ಇದು ರಂಜಕ. ಸೊ ನಾನು ಹೇಳ್ದಲ್ಲ, ಇದನ್ನ 10 26 26 ಐತಲ್ಲ, ಅದು 50-60 ಕೆಜಿ ಹಾಕಿದ್ರೆ ಸಾಕು. ಹೆಚ್ಚು ಜನ ರೈತರು ನಮ್ಮ ಅಣ್ಣರವರೆಲ್ಲ ಡಿಎಪಿನೇ ಅಪೇಕ್ಷೆ ಪಡ್ತಾರೆ ಸರ್. ಡಿಎಪಿ ಈಗ ಡಿಎಪಿಯಲ್ಲಿ ಎರಡು ಇರ್ತದೆ, ಒಂದೇನಪ್ಪ ಸಾರಜನಕ ರಂಜಕ ಇರ್ತದೆ. ಈ ಸಾರಜನಕ ರಂಜಕ ಪೊಟ್ಯಾಶ್ ಇರ್ತಕ್ಕಂತ ಸಮ ಪ್ರಮಾಣದಲ್ಲಿ ಗೊಬ್ಬರ ಯಾವ್ದು 10 26 26 ಅಂತದೆ, 10% ಸಾರಜನಕ, 26 ರಂಜಕ 26 ಪೊಟ್ಯಾಶ್ ಇರ್ತದೆ. ಸೊ ಇದು ತುಂಬಾ ಚೆನ್ನಾಗಿರ್ತದೆ. ಏನಪ್ಪ ನಮಗೆ ಜಾಸ್ತಿ ಸಾರಜನಕ ಬೇಕಂದ್ರೆ ಸ್ವಲ್ಪ ಒಂದು 5-10 ಕೆಜಿ ಹಾಕೊಂಡ್ರೆ ಕರೆಕ್ಟ್ ಆಗತ್ತೆ. ಯಾವಾಗ್ಲೂ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಬಳಸ್ರಿ. ಡಿಎಪಿ ಅಲ್ಲಿ ಎರಡೇ ಇದೆ, ಸಾರಜನಕ ರಂಜಕ, ಅದನ್ನು ಬಳಸ್ಬೋದು. ಪೊಟ್ಯಾಶ್ ಹಾಕೋಬೇಕು ನೀವು. ಜಗದೀಶ್ ಅವ್ರೆ, ಈಗೆಲ್ಲ ಇದು ಕಡಲೆ ಬಿತ್ತನೆ ಬೀಜಗಳು ತಂದು ಇಟ್ಕೊಂಡಿದ್ರ? ಜಾಕಿ ಅಂತ ಬಂದಿದೆ, ಅಣ್ಣಿಗೆರೆ ಸೂಪರ್ ಅಂತ ಇದೆ, ಹೊಸ ತಳಿ ಬಂದಿತ್ತೆ ಕೃಷಿ ಇಲಾಖೆ, ಇವೆರಡು ತುಂಬಾ ಚೆನ್ನಾಗಿ ಬರುತ್ತೆ, ಅದನ್ನ ಬಳಸಿ, ಚೆನ್ನಾಗಿ ಬರುತ್ತೆ. ಒಳ್ಳೇದು ಜಗದೀಶ್. ಅಕ್ಟೋಬರ್ ಮೊದಲವಾರ ಅಂತ ಹೇಳಿದ್ರೆ ಅಷ್ಟು ಮಳೆ ಬಂದ್ರೆ ಇಲ್ಲವರೆಗೆ ಬಿತ್ತನೆ ಮಾಡ್ಬೋದು ಸರ್, ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ. ಅದೇ ಅಕ್ಟೋಬರ್ ಕೊನೆ ವಾರ ತನಕ ಕೊನೆ ವಾರ ತನಕ ಅಷ್ಟೇ, ನವೆಂಬರ್ ಬಿತ್ತನೆ ಮಾಡ್ಲಿಕ್ಕೆ ಬರಲ್ಲ, ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಬರಲ್ಲ ಸರ್. ಅದೇ ಚಳಿ ಕಡಿಮೆ ಆಗತ್ತೆ ಬರತ್ತೆ, ಅಂದ್ರೆ ಚಳಿ ಕಡಿಮೆ ಆದ್ರೆ ಇಳುವರಿ ಕಡಿಮೆ ಆಗತ್ತೆ ಅಷ್ಟೇ. ಸರ್ ಇನ್ನೊಂದು ಪ್ರಶ್ನೆ, ಕುಸುಬೆ ಎಲ್ಲಿ ಸಿಗ್ತಾ ಸರ್ ಬೀಜ? ಕುಸುಬೆ ಬೀಜ ನೀವು ಧಾರವಾಡ ಯೂನಿವರ್ಸಿಟಿಯಲ್ಲಿ ಸಿಗತ್ತೆ, ಅಥವಾ ಆರ್ ಎಸ್ ಕೆಗೆ ಹೋದ್ರೆ ಕೃಷಿ ಇಲಾಖೆ ಅಧಿಕಾರಿಗಳು ಇರ್ತಾರೆ, ಕೆಲವರು ತರಿಸಿರ್ತಾರೆ ತಳಿಗಳು ಹೊಸವು, ಅದನ್ನ ಸಂಪರ್ಕ ಮಾಡಿ. ಈಗ ನಿಮ್ದು ಯಾವ್ದು ಆರ್ ಎಸ್ ಕೆ? ಚಳ್ಳಕೆರೆ ಸರ್. ಚಳ್ಳಕೆರೆ ಇದು ಕಸ್ಬಾ ತಾನೇ? ಹಾ, ಕಸ್ಬಾದಲ್ಲಿ ವಿಚಾರ ಮಾಡಿ. ಈಗ ಕೆಲವು ರೈತರು ಆಗ್ತಿದಾರೆ ಈ ಕಡೆ ಚಳ್ಳಕೆರೆ, ಇದು ಹಿರಿಯೂರ್ ಕಡೆ ಎಲ್ಲ ಆಗ್ತಾರೆ. ಕೆಲವರು ಆರ್ ಎಸ್ ಕೆಗಳಲ್ಲಿ ತರಿಸ್ತಾರೆ, ಕೆಲವು ಆರ್ ಎಸ್ ಕೆಗಳಲ್ಲಿ ತರಲ್ಲ, ಡಿಮ್ಯಾಂಡ್ ಇಲ್ಲ ಅಂದ್ರೆ ತರಿಸಲ್ಲ. ಒಂಚೂರು ವಿಚಾರ ಮಾಡಿ, ಅವರು ಧಾರವಾಡ ಮತ್ತೆ ಈ ಕಡೆಯಿಂದ ತರಿಸ್ತಾರೆ, ಧಾರವಾಡ ಯೂನಿವರ್ಸಿಟಿ ಆ ಕಡೆಯಿಂದ ಬರುತ್ತೆ ಬೀಜ. ಜಾಸ್ತಿ ಡಿಮ್ಯಾಂಡ್ ಇಲ್ಲ ಅಂದ್ರೆ ಕಡಿಮೆ ತರಿಸ್ತಾರೆ. ನೋಡಿ, ಅವ್ರ ನಂಬರ್ ಕೊಡ್ತಾರೆ, ಹಂಗೆಲ್ಲ ಇಲ್ಲದ ನಾನು ಲಾಸ್ಟಿಗೆ ನಂಬರ್ ಹೇಳ್ತೀನಿ, ಬರ್ಕೊಂಡ್ರೆ ಸಾಕು. ಅದು ನಾನು ನನಗೆ ಫೋನ್ ಮಾಡಿದ್ರೆ ನಾನು ಹೇಳ್ತೀನಿ. ಒಳ್ಳೇದು ಒಳ್ಳೇದು ಜಗದೀಶ್ ಅವರೇ, ಮಾಹಿತಿ ಸಿಕ್ತು ಅಂತ ನಾವು ಅನ್ಕೊಂಡಿದ್ದೀವಿ ನಿಮಗೆ. ಕರೆ ಮಾಡಿದ್ಕೆ ಧನ್ಯವಾದಗಳು. ಸರ್ ಹೇಳಿ ಸರ್. ಈಗ ಇನ್ನೊಂದು, ಹಿಂಗಾರು ಬಿತ್ತನೆಯ ಒಂದು ಜಾಸ್ತಿ ಬೆಳೆಯೋದಂತಂದ್ರೆ ಈಗ ಬಿಳಿ ಜೋಳ ಅಂತ ಹೇಳಿದ್ರಿ ಕೆಲವು ಭಾಗದಲ್ಲಿ ಸರ್, ಇದು ಬಿತ್ತನೆಗೆ ಯಾವಾಗ ಅವಕಾಶ ಇದೆ ಸರ್? ಇದು ಅಷ್ಟೇ, ಈಗ ಹಿಂಗಾರು ಬೆಳೆ ಯಾವ್ದೇ ಇರಲಿ, ಚಳಿಗೆ ಅಂದ್ರೆ ಬಿಳಿ ಜೋಳ ಅಂತೀವಿ, ಬಿಜಾಪುರ ಜೋಳ ಅಂತೀವಿ. ಸೊ ಇದನ್ನ ಸಾಮಾನ್ಯವಾಗಿ ಇದು ಕೂಡ ಅಷ್ಟೇ, ನಮಗೆ ಅಕ್ಟೋಬರ್ ಮೊದಲನೇ ವಾರದಿಂದ ಎರಡನೇ ವಾರ ಅಕ್ಟೋಬರ್ ಕೊನೆ ವಾರ ತನಕ ಬಿತ್ತನೆ ಮಾಡಬಹುದು. ಸೊ ಇದು ಅಷ್ಟೇ, ಕಡಿಮೆ ತೇವಾಂಶದಲ್ಲಿ ಬೆಳೀತಕ್ಕಂತ ಬೆಳೆ. ನಮ್ಮಲ್ಲಿ ಈಗ ಹೊಸ ಮಾಲ್ದಂಡಿ ಜೋಳ ಅಂತ ಹೇಳ್ತಿದ್ವಿ, ಅದು ಮಾಲ್ದಂಡಿ ಜೋಳ ಅಂದ್ರೆ ಆ ತಳಿ ಮಾಲ್ದಂಡಿ M35-1 ಅಂತ ತಳಿ ಇದೇ ಇದೆ, ಹಳೆ ತಳಿ ಅಂದ್ರೆ ಇವೆಲ್ಲ ಮಳೆಯಾಶ್ರಿತವಾಗಿ ಬೆಳೆಯ ಮಳೆಯಾಶ್ರಿತದಲ್ಲಿ ಬೆಳೀತಾವೆ. ನೀರಿದ್ರೆ ನಿಮಗೆ ಸ್ವಲ್ಪ ಅಲ್ಪ ಸ್ವಲ್ಪ ನೀರು ಬಿಡಬೇಕು, ಜಾಸ್ತಿ ನೀರು ಬಿಡಂಗಿಲ್ಲ. ಜಾಸ್ತಿ ನೀರು ಬಿಡಿದ್ರೆ ಅವು ಸರಿ ಬರಲ್ಲ, ಹಾಗಾಗಿ ಜೋಳಕ್ಕೇನು ಅಂತ ಜಾಸ್ತಿ ನೀರೇನು ಬೇಕಿಲ್ಲ. ಸರ್ ಬಳ್ಳಾರಿ 5 ಅಂತ ಬೆಳಿಬೋದು ಸರ್? ಬೆಳೀತಾರೆ ಈಗ ಹೊಸ ಹೊಸ ತಳಿಗಳು ಬಂದಿವೆ. ನಮಗೆ ತುಂಬಾ ಶ್ರೇಷ್ಠವಾಗಿದ್ದು ಮಾಲ್ದಂಡಿ ಜೋಳ ಅಂತ ಹೇಳ್ತೀವಿ, ಆ ತಳಿ ಕೂಡ ಈಗ ಕೃಷಿ ಇಲಾಖೆಯಲ್ಲಿ ತರಿಸ್ತಾರೆ, ತುಂಬಾನೇ ಬರುತ್ತದೆ, ಕೆಲವು ಭಾಗದಲ್ಲಿ ಬೆಳೀತಾರೆ. ಸೊ ಅಥವಾ ಈಗ ರೈತರು ಏನ್ ಮಾಡ್ತಾರೆ, ಕಡಲೆ ಸುತ್ತಲೂ ಹಾಕ್ತಾರೆ, ಕಡಲೆ ಜೊತೆ ಅಂತರ್ಬೆಳೆ ಮಾಡ್ತಾರೆ ಅಥವಾ ಕುಸುಬೆ ಜೊತೆ ಅಂತರ್ಬೆಳೆ ಮಾಡ್ತಾರೆ. ಸೊ ಹೀಗಾಗಿ ಅದನ್ನ ಮಾಲ್ದಂಡಿ ಜೋಳ ನೀವು ರೈತರಿಗೆ ಈಗ ಉದಾಹರಣೆಗೆ ಬಹಳ ಇಳುವರಿ ಅಷ್ಟೇನು ಬರಲ್ಲ, ಅದು ಒಂದ್ ಎಕರೆಗೆ ಒಂದ 6-7 ಕ್ವಿಂಟಲ್ ಬರುತ್ತೆ. ಅಂದ್ರೆ ಈಗ ಒಂದು ಕರೆ ಇದೆ, ಸ್ವೀಕರಿಸಿ ಮುಂದೆ ನಾವು ಮಾತು ಮುಂದುವರ್ಸೋಣ ಸರ್. ಹಲೋ, ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಯಾರ ಸರ್ ಹೇಳಿ? ಸರ್ ನಾವು ರುದ್ರಪ್ಪ ಅಂತ ಸರ್, ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಅಂತ ಗ್ರಾಮ. ರುದ್ರಪ್ಪ ಅವರಾ? ಹಿರೇಕಂದವಾಡಿನ? ಏನ್ ಪ್ರಶ್ನೆ ಕೇಳ್ಬೇಕಂತ ಇದೆ? ನಾವು ಅಡಿಕೆ ತೋಟದಲ್ಲಿ ಕಪ್ಪು ಮಣ್ಣು ಇದೆ ಸರ್, ಅದರಲ್ಲಿ ಕುಸುಮೆ ಬೆಳೆನ ಅಂತ ಮಾಡಿದ್ರು ಸರ್. ನಮ್ಮ ಇವರ ಹತ್ರ ಸರ್ ಅದರ ಕೇಳಿ ಪ್ರಶ್ನೆ. ನಮಸ್ಕಾರ ರುದ್ರೇಶ್ವರ. ನಮಸ್ಕಾರ ಸರ್. ಈಗ ಹೇಳಿ ಸರ್. ಅದೇ ಈ ವರ್ಷ ಎಷ್ಟು ವರ್ಷದ ಅಡಿಕೆ ತೋಟ? ಈಗ 10 ವರ್ಷದ ಒಂದಿದೆ ಸರ್. ಅದಕ್ಕೆ ನಾವು ಇದು ಕುಸುಬೆ ಅಥವಾ ಅಲ್ಲ ಕುಸುಬೆ ಬೆಳೆಯಕ್ಕೆ ಅಡಿಕೆ ನಿಮಗೆ 4 ವರ್ಷದ ಒಳಗಿರ್ತಕ್ಕಂತ ಬೆಳೆ ಇದ್ರೆ ಬೆಳಿಬಹುದು, ಆಮೇಲೆ ಅದರಲ್ಲಿ ನೀರ್ ಜಾಸ್ತಿ ಹಾಯಿಸಿದ್ರೆ ಆ ಬೆಳೆ ಬರಲ್ಲ. ಈಗ ಬಹುತೇಕ ನೆರಳು ಬೇರೆ ಆಗಿದೆ. ನೆರಳು ಬೀರುತ್ತೆ, 5 ವರ್ಷ ಆದ್ಮೇಲೆ ನಿಮ್ ಬೆಳೆ ಯಾವ್ದು ಅಂತರ ಬೆಳೆ ಬೆಳೆಯಕ್ ಸೂಕ್ತ ಆಗಲ್ಲ ಅಡಿಕೆಯಲ್ಲಿ. ಅಲ್ಲ ಒಟ್ಟಿಗೆ ನಮ್ಗೇನು ಬೆಳೆ ಬರ್ಲಿದ್ರು ಇದೆ ಸರ್ ಮಲ್ಚಿಂಗ್ ಮಾಡ್ಲಿಕ್ಕೆ. ಮಲ್ಚಿಂಗ್ ಮಾಡಕಂದ್ರೆ ಬೇರೆ ಬೆಳೆ ಬೆಳಿರಿ, ಕುಸುಬೆ ಮಲ್ಚಿಂಗ್ ಮಾಡಕ್ ಒಳ್ಳೇದಲ್ಲ. ದ್ವಿದಳ ಧಾನ್ಯಗಳು ಬೆಳಿಬಹುದು? ದ್ವಿದಳ ಧಾನ್ಯದ ಬೆಳೆಗೆ ಅಲಸಂದೆ ಬೆಳಿರಿ. ಅಲಸಂದೆ ಅಲಸಂದೆ ಹುರುಳಿ ಬೆಳೀರಿ, ಅದು ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಹೆಬ್ಬಾಳವ್ರೆ ಅಂತ ಇದೆ, ಹೆಬ್ಬಾಳವ್ರೆ ಬರುತ್ತೆ. ಮತ್ತೆ ಯಾವ್ದಾರ ದ್ವಿದಳ ಧಾನ್ಯ ಬೆಳೆದು ಬೇಡಪ್ಪ ನನಗೆ, ಯಾವ್ದು ಬೇಡ ಅಂದ್ರೆ ಹಸಿರೆಲ್ಲ ಗೊಬ್ಬರಗಳು ಡಯಾಂಚ ಮತ್ತೆ ಈ ಸೆಣಬು ಬೆಳೆದು ಅಲ್ಲೇ ಮುರಿ ಹೊಡಿರಿ. ಅಡಿಕೆ ತೋಟದಾಗ ಎಷ್ಟು ಬರುತ್ತೆ ಅಷ್ಟು ಬೇರೆ ಬೆಳೆದು ಅಲ್ಲೇ ಮುರಿ ಹೊಡೆದ್ರೆ ಅವು ಚೆನ್ನಾಗಿ ಇದು ಏನು ಎಲೆ ಎಲ್ಲ ತುಂಬಾ ಚೆನ್ನಾಗಿ ಬಿಡ್ತವೆ, ಅದು ಭೂಮಿಗೆ ಸೇರಿಸೋದ್ರಿಂದ ಗೊಬ್ಬರ ಜಾಸ್ತಿ ಆಗತ್ತೆ. ಈ ಕುಸುಬೆ ಗಿಸುಬೆ ಅಂದ್ರೆ ನಿಮಗೆ ಓಪನ್ ಆಗಿ ಬೆಳೀಲಿಕ್ಕೆ ಕಡಿಮೆ ತೇವಾಂಶದಲ್ಲಿ ಬೆಳೀತಕ್ಕಂಥದ್ದು. ಅಡಿಕೆಯಲ್ಲಿ ತುಂಬಾ ನೀರು ಬಿಟ್ರೆ ನಿಮಗೆ ಅದು ಜಾಸ್ತಿ ಡ್ರಿಪ್ ಗಿಪ್ ಎಲ್ಲ ಬಿಟ್ರೆ ಅದು ಅಷ್ಟು ಬರಲ್ಲ. ನಿಮಗೆ ಆದಾಯ ತಂದ್ಕೊಡುವಂತ ಬೆಳೆ ಅಂತಂದ್ರೆ ಬೇರೆ ಈಗ ಕಾಳುಮೆಣಸು ವಿಳೆದೆಲೆ ಇವೆಲ್ಲ ಬೆಳೆಯಕ್ಕೆ ಅವಕಾಶ ಇದೆ ಸರ್ ಅವರಿಗೆ? ನಾವು ಮೊನ್ನೆ ಟ್ರೈನಿಂಗ್ ಹೋಗಿದ್ವಿ ಸರ್, ಅದರ ಬಗ್ಗೆ ಮಾಹಿತಿ ತಗೊಂಡು ಇಂಟ್ರೆಸ್ಟ್ ಇದೆ. ಮಾಡಿ ಮಾಡಿ. ಇವು ಏನಪ್ಪ ರೈತರು ಅಂದ್ರೆ ಕುಸುಕಿ ಜಮೀನಲ್ಲಿ ಕಡಿಮೆ ನೀರಿಗೆ ಬೆಳೀತಕ್ಕಂತ ಬೆಳೆ ಹಿಂಗಾರು ಬೆಳೆಗಳಲ್ಲಿ. ನೀವು ಅಂತರ್ ಬೆಳೆ ಅಂದ್ರೆ ಬಹಳಷ್ಟು ಬೆಳೆಗಳಿದೆ ಅಡಿಕೆಯಲ್ಲಿ. ನಾವು ನವೆಂಬರ್ ತಿಂಗಳಲ್ಲಿ ಹಾಕ್ಬೋದು ಸರ್, ಅಷ್ಟೇ ಒಂದು ಅಡಿಕೆ ಎಲ್ಲ ಕ್ಲೋಸ್ ಆಗುತ್ತೆ. ಯಾವ್ದು ಸರ್? ಯಾವ್ದು ಕುಸುಬೆ? ಕುಸುಬೆ ನವೆಂಬರ್ ತಿಂಗಳಿಗೆ ಬೆಳಿಬಹುದು. ಹುರುಳಿನ ನೀವು ನವೆಂಬರ್ ಫಸ್ಟ್ ಎರಡನೇ ವಾರ ತನಕ ಬೆಳಿಬಹುದು. ಹುರುಳಿ ಏನೋ ನೀವು ಕಾಯಿ ಬೇಡ ಅಂದ್ರಲ್ಲ, ನಿಮಗೆ ಬರೇ ಎಲೆ ಅವೆಲ್ಲ ಭೂಮಿ ಸೇರ್ಸಕ್ಕೆ ಬೆಳೀರಿ ನೀವು. ನವೆಂಬರ್ ಎರಡನೇ ವಾರ ಮೊದಲನೇ ವಾರದಲ್ಲಿ ಹಾಕಿದ್ರು ಸಾಕು. ಸರ್ ಈಗ ದ್ವಿದಳ ಧಾನ್ಯಗಳು ಬೆಳಿಬೇಕಂತಂದ್ರೆ ಅವಕ್ಕೆ ಕಾಲ ಅಂತ ಏನಿಲ್ಲ, ಹುರುಳಿಗೆ ಮಾತ್ರ ಚಳಿ ಬೇಕು. ಹೌದು ಸರ್, ಹುರುಳಿ ಬೆಳೆಗೆ ಮಾತ್ರ ಚಳಿ ಬೇಕು. ನೀರು ಸ್ವಲ್ಪ ಜಾಸ್ತಿ ಆದ್ರೆ ಸರ್ ಹುರುಳಿ ಏನಾಗಲ್ಲ? ಏ ಇಲ್ಲ ಇಲ್ಲ, ಜಾಸ್ತಿ ಆದ್ರೆ ಅದು ಬರಲ್ಲ. ಸರಿ, ಲಿಮಿಟ್ ಕೊಡ್ಬೇಕು. ಲಿಮಿಟ್ ಇರ್ಬೇಕು, ಕಡಿಮೆ ತೇವಾಂಶ ಬರ್ತಕ್ಕಂಥವು. ಒಳ್ಳೇದು ರುದ್ರಪ್ಪ ಅವರೇ, ಕರೆ ಮಾಡಿದ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಸರ್ ಈಗ ನಾವು ಬಿಳಿ ಜೋಳದ ಬಗ್ಗೆ, ಈಗ ಹಿಂಗಾರಿ ಜೋಳದ ಬಗ್ಗೆ. ಜೋಳ ಅಂದ್ರೆ ಈಗ ನಾವೇನಾದ್ರೆ ತುಂಬಾ ಚೆನ್ನಾಗಿ ಉಳುಮೆ ಮಾಡಿ ಭೂಮಿಯಲ್ಲಿ. ಈಗ ಮಾಲ್ದಂಡಿ ಜೋಳ ಅಂದ್ರೆ ಅದು ಫೇಮಸ್ ತಳಿ, M35-1 ಅಂತ ಇದೆ ಅದ ತಳಿ. ಈಗೆಲ್ಲ ಹೊಸ ಹೊಸ ತಳಿನೂ ಬಂದವೆ. ಕೆಲವು ರೈತರಿಗೆ ಏನಪ್ಪ ಆ ತಳಿನೇ ಹಾಕ್ಬೇಕು ಅದೇ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾರೆ, ಅಂದ್ರೆ ಊಟಕ್ಕೆ ಶ್ರೇಷ್ಠವಾದದ್ದು. ಸೊ ಹಾಗಾಗಿ ಅದನ್ನ ಈಗ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ತುಂಬಾ ಹೊಸ ಹೊಸ ತಳಿಗಳೆಲ್ಲ ಬಂದಿದೆ. ಇಲ್ಲ ಈಗೆಲ್ಲ ಬೀಜನು ಕೂಡ ನಮ್ಮ ಆರಿಸಿಕೆಗಳು ಬರ್ತಾ ಇದೆ ಹೊಸ ತಳಿಗಳು. ರೈತರು ಅದನ್ನ ಬಳಸಿದ್ರೆ, ಈಗ ನಾನು ಹೇಳಿದೆ ಬೀಜೋಪಚಾರ ಟ್ರೈಕೋಡರ್ಮ ಕೊಟ್ಟಿಗೆ ಗೊಬ್ಬರದಲ್ಲಿ ಹಾಕೋದು, ಅದನ್ನ ಭೂಮಿಯಲ್ಲಿ ಹಾಕಿ ಉಳುಮೆ ತುಂಬಾ ಚೆನ್ನಾಗಿ ಮಾಡಬೇಕು. ಬರ್ತಕ್ಕಂತ ತೇವಾಂಶ ಏನಿದೆ ಕಂಪ್ಲೀಟ್ ಭೂಮಿಯಲ್ಲಿ ಹೀರ್ಕೊಡುತ್ತೆ. ಸೊ ಈ ಕಪ್ಪು ಜಮೀನುಗಳಲ್ಲಿ ಇದು ನಮಗೆ ಏನಪ್ಪಾ ಈಗ ಅಂತರ ಬೆಳೆಯ ಅಂತರ ಏನಂದ್ರೆ 1.5 ಅಡಿಯಿಂದ ಒಂದೂವರೆ ಅಡಿ ಇಡಬೇಕು, ಅಂದ್ರೆ ಬೀಜ ಸ್ವಲ್ಪ ಅಗಲವಾಗಿ ಬಿತ್ತಬೇಕು, ಅಂದ್ರೆ ದೂರ ದೂರ ಬೀಜ ಹಾಕಿ ಬಿತ್ತಬೇಕು. ಆಮೇಲೆ ಇದರಲ್ಲಿ ಸಾಮಾನ್ಯವಾಗಿ ಅಂತ ಏನ್ ರೋಗ ರುಜಿನಗಳು ಏನು ಬರಲ್ಲ. ಗೊಬ್ಬರನು ಕೂಡ ತುಂಬಾ ಕಡಿಮೆ, ಒಂದ್ ಎಕರೆಗೆ ನಿಮ್ಗೆ ಏನಿಲ್ಲ ಅಂದ್ರೆ ಈಗ 10-26 ಅಂದೆಲ್ಲ ಸಾಮಾನ್ಯವಾಗಿ 30-35 ಕೆಜಿ ಅಷ್ಟು ಹಾಕಿದ್ರೆ ಸಾಕು, 40 ಕೆಜಿ ಅಷ್ಟು. ಸೊ ಅಷ್ಟೇನು ಗೊಬ್ಬರ ಬೇಕಿಲ್ಲ. ಹಾಗಾಗಿ ಕಡಿಮೆ ತೇವಾಂಶ, ಕಡಿಮೆ ಪೋಷಕಾಂಶದಲ್ಲಿ ಬರ್ತಕ್ಕಂಥ ಬೆಳೆ ಯಾವ್ದಿದ್ರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದ್ರ ಇಳುವರಿನ ಕೋಸ್ಟ ಒಂದು 5-7 ಕ್ವಿಂಟಲ್ ಬರುತ್ತೆ ಅಷ್ಟೇ. ಮಾಲ್ದಂಡಿ ಜೋಳ ತುಂಬಾ ಚೆನ್ನಾಗಿ, ಇದಕ್ಕೇನು ಅಂತ ಇದೇನು ಬೇಸಾಯ ತುಂಬಾನೇ ಇದು ಅಂದ್ರೆ ಉಳುಮೆ ಮಾಡೋದು ಆಳವಾಗಿ ಉಳುಮೆ ಮಾಡೋದು, ಖರ್ಚೇನಿರಲ್ಲ. ಹಲೋ ಕೃಷಿರಂಗ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಪ್ರಶ್ನೆಗಳನ್ನು ಕೇಳಬಹುದು. ಮತ್ತೊಮ್ಮೆ ನಿಮಗೆ ನಮ್ಮ ಕೇಂದ್ರದ ಮೊಬೈಲ್ ಸಂಖ್ಯೆಗಳನ್ನು ಹೇಳ್ತಾ ಇದ್ದೇನೆ, ನೋಟ್ ಮಾಡಿಕೊಳ್ಳಿ. 944-86-40-273. ಮತ್ತೊಂದು ಮೊಬೈಲ್ ಸಂಖ್ಯೆ 9141-971-272. ಈ ಸಂಖ್ಯೆಗೆ ಕರೆ ಮಾಡಿ ಈ ಒಂದು ಹಿಂಗಾರು ಅಂಗಾಬಿನಲ್ಲಿ ಬಿತ್ತನೆಗೆ ಯಾವ ರೀತಿ ಕೃಷಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀವು ಪಡೆದುಕೊಳ್ಬಹುದು. ಸರ್ ಹೇಳಿ ಸರ್. ಈಗ ಒಂದು ಕರೆ ಇದೆ ಸರ್, ಸ್ವೀಕರಿಸೋಣ. ಸರ್ ಹೇಳಿ ಸರ್, ಈಗ ಜೋಳದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಜೋಳ ಆದ್ಮೇಲೆ ಈಗ ಕುಸ್ಬೆನು ಕೂಡ ಒಳ್ಳೆ ಚೆನ್ನಾಗಿ ಬರುತ್ತೆ. ಕುಸ್ಬೆ ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲವು ಭಾಗದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಕುಸ್ಬೆಯಲ್ಲಿ. ಈಗ ನಾವು ಈಗ ಒಂದೇನಪ್ಪ ಇಂಪಾರ್ಟೆಂಟ್ ಅಂದ್ರೆ ಅದರಲ್ಲಿ ಕುಸ್ಬೆನ ಅಂದ್ರೆ ಬಹಳಷ್ಟು ಅಂದ್ರೆ ಮುಳ್ಳು ಇರ್ತಕ್ಕಂಥ ತಳಿಗಳು ಇದಾವೆ. ಸೊ ಈಗ ಮುಳ್ಳಿಲ್ದಲ್ಲೇ ಹೊಸ ತಳಿಗಳು ಬಂದಿದ್ದಾವೆ ರೈತರಿಗೆ ಕಟಾವು ಮಾಡ್ತಕ್ಕಂಥ. ಈಗೆಲ್ಲ ದೊಡ್ಡ ದೊಡ್ಡ 5-10 ಬೆಳೀತಕ್ಕಂಥ ರೈತರಿಗೆ ಈಗ ಹೆಂಗ ಮೆಷಿನ್ ಹಾರ್ವೆಸ್ಟರ್ ಬಂದಿದೆ. ಸೊ ಹಾಗಾಗಿ ಇದಕ್ಕೇನು ಬೀಜ ಬಿತ್ತನೆ ಬೀಜ ಗೊಬ್ಬರ ಎಲ್ಲ ಬಹಳ ಕಡಿಮೆನು ಕೂಡ ಚೆನ್ನಾಗಿ ತೇವಾಂಶ ಇದೆ, ಖರ್ಚು ಕಡಿಮೆ ಮಾಡಿ ಬೆಳೀತಕ್ಕಂಥ ಹಿಂಗಾರು ಬೆಳೆ. ಸರ್ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹೇಳಿ, ಹೆಸರು ಹೇಳಿ. ಸರ್ ನಾವು ಲಿಂಗರಾಜ್ ಅಂತ ಹೇಳಿ, ನಾವು ಚಿತ್ರದುರ್ಗ ತಾಲೂಕು ಮಾನಂಗಿ ಗ್ರಾಮದಿಂದ. ಲಿಂಗರಾಜ್ ಅವರ ಮಾನಂಗಿಯಿಂದ ಮಾತಾಡ್ತಾ ಇದ್ರಾ? ಹೌದು ಸರ್. ಏನು ಪ್ರಶ್ನೆ ಕೇಳಬೇಕು ಕೇಳಿ ನಮ್ಮ ಯುವರಾಜ್ ಕುಮಾರ್ ಸರ್. ಸರ್ ನಮ್ಮವು ಅಡಿಕೆ 2.5 ವರ್ಷ ಸರ್ ಈಗ. ಓಕೆ. ಅದರಲ್ಲಿ ದ್ವಿದಳ ಧಾನ್ಯನ ತೊಗರಿ ಹಾಕಿದ್ವಿ ಸರ್, ಒಂದ್ 2-2 ಬೀಜನ. ಓಕೆ. ಅಂದ್ರೆ 4 ಅಡಿಕೆ ಸಸಿಗಳ ಮಧ್ಯೆ ಸೆಂಟರ್ಗೆ 2 ಬೀಜ ಇಟ್ಟಿದ್ವಿ ಸರ್ ತೊಗರಿ. ಓಕೆ. ಈ ಹೂವು ಆಗ್ತಾ ಇದೆ ಸರ್. ಇಷ್ಟ ಬೇಗ ಹೂವು? ಅದಕ್ಕೆ ಸರ್ ಇಷ್ಟ ಬೇಗ ಹೂವು ಆಗ್ಬಿಟ್ಟಿದ್ಯಾ? ಸರ್ ಆಲೆ ಒಂದು ತಿಂಗಳ ಮೇಲೆ 2 ಆದಂತ ಸರ್ ಆಲೆ ತೊಗರಿ ಆಗಿ. ಯಾವ ತಳಿ ಸರ್? ಇದ್ರಲ್ಲಿ ಕೃಷಿ ಇದ್ರ ಇದಕ್ಕೆ ತಂದಿದ್ದೆ. ಹೂ ಬಿಟ್ಟು ಬಿಟ್ಟಿದೆ ಆಲೆ? ಹ್ಞೂ ಸರ್ ಬೇಗ ಹಾಕಿದ್ವಿ ನಾವು. ಹೌದಾ? ಹೂ ಬಿಡೋದು ಸ್ವಲ್ಪ ಚಳಿಗೆ ಬಿಡೋದು ಅದು. ಈಗ ತೊಗರಿ ತೊಗರಿ ಅಂದ್ರೆ ನಿಮ್ ಅಡಿಕೆ 2 ವರ್ಷದ್ದಾ 2 ವರ್ಷ? ಓಕೆ, ಚೆನ್ನಾಗಿರ್ತದೆ. ಏನ್ ಸಮಸ್ಯೆ ಹೇಳಿ ನಿಮ್ದು? ಏನು ಕೇಳಿ ಪ್ರಶ್ನೆ ಏನ್ ಕೇಳಿ? ಚೆನ್ನಾಗಿ ಹೂವು ಮತ್ತೆ ಕಾಯಿ ಕಟ್ಟೋದಕ್ಕೆ ಯಾವ ಔಷಧಿ ಹೊಡಿಬೇಕು ಅಂತ ಒಂದು. ಆಮೇಲೆ ಇನ್ನೊಂದ್ ಏನ್ಸರ್ ಅಂತಂದ್ರೆ, ಈಗ ಅಡಿಕೆ ತೋಟದಲ್ಲಿ ದ್ವಿದಳ ಧಾನ್ಯನ ಈಗ ತೊಗರಿ ಹಾಕಿರೋದ್ರಿಂದ ಅಡಿಕೆಗೆ ಒಂದ್ ಸ್ವಲ್ಪ ಕಪ್ಪು ಚುಕ್ಕೆ ತುಳಿನಲ್ಲಿ ಎಲೆಯಲ್ಲಿ ಒಂಥರ ಕಪ್ಪುಗೆ ಚುಕ್ಕಿ ಬರ್ತಾ ಇತ್ತು. ಹೌದಾ? ಅದಕ್ಕೆ ಈ ಔಷಧಿಗೆ ಹೊಡೆದ್ರೆ ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯೋ ಅಥವಾ ಅದೇ ಬೇರೆ ಇದೇ ಬೇರೆ ಅದಕ್ಕೆ ಯಾವ್ದು ಔಷಧಿ ಹೊಡಿಬಹುದು ಆತರ? ಅದಕ್ಕಲ್ಲ, ಈಗ ನಿಮಗೆ ಅಡಿಕೆಗೂ ತೊಗರಿಗೂ ಸಂಬಂಧ ಇಲ್ಲ. ಈಗ ನೀವು ಪ್ರಶ್ನೆ ಕೇಳಿದ್ ಒಂದಪ್ಪ ಅಂದ್ರೆ, ಈಗ ತೊಗರಿ ನಿಮ್ಗಲ್ಲೇ ಹೂ ಬೆಳಕ್ಕೆ ಇದು ಬಂದಿದೆ, ಪ್ರೊಪಗೇಟ ಅಂತ ಒಂದು ಇದು ಬರುತ್ತೆ, ಕಳೆ ಇದು ಔಷಧಿ ಅಂದ್ರೆ ಆ ಮೊಟ್ಟೆ, ಈಗ ಹೂವಲ್ಲೇ ಮೊಟ್ಟೆ ಇಡ್ತಾವ ಹುಳಗಳು, ಅದನ್ನ ಸಿಂಪಡಣೆ ಮಾಡಿದ್ರೆ ನಿಮ್ಗೆ ಹುಳ ಎಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಆಗುತ್ತೆ. ಒಂದೇನಪ್ಪ ಅಂದ್ರೆ, ನೀವು ಹೂವು ಚೆನ್ನಾಗಿ ಉಳ್ಕೋಬೇಕು, ಯಾವ್ದು ಕೀಟರೋಗ ಬರ್ಬೇಕಂದ್ರೆ ಈಗ ಪ್ಲಾನೋಫಿಕ್ಸ್ ಕೇಳಿದಿರ? ಪ್ಲಾನೋಫಿಕ್ಸ್ 10 ಲೀಟರ್ ನೀರಿಗೆ 4 ಮಿಲಿ ಹಾಕ್ಬೇಕು. ಜಾಸ್ತಿ ಹಾಕಿದ್ರೆ ಹೂ ಉದುರತ್ತೆ. ಮತ್ತೆ 10 ಲೀಟರ್ ನೀರಿಗೆ 4 ಮಿಲಿ? ಹ್ಮ್. ಇಲ್ಲಪ್ಪ 15 ಲೀಟರ್ ಇತ್ತು ಅಂದ್ರೆ ನಿಮಗೆ 6 ಮಿಲಿ ಹಾಕೋಬೇಕು. ಅದ್ ಯಾವಾಗ ಹೊಡಿಬೇಕಂತ, ಹೂ ಬರಕ್ ಸ್ಟಾರ್ಟ್ ಆಗಿತ್ತು ಅಂದ್ರೆ ಒಂದ್ಸರಿ, ಹೂ ಬಂದ್ಮೇಲೆ 15 ದಿವಸ ಆದ್ಮೇಲೆ 15-20 ದಿವಸ ಆದ್ಮೇಲೆ ಇನ್ನೊಂದ್ಸರಿ ಹೊಡಿಬೇಕು. ಹೂ ಬರೋದ್ಕಿಂತ ಮುಂಚೆ ಒಂದ್ಸರಿ? ಹೂ ಬರ್ತಾ ಇತ್ತು 15-20 ದಿವಸ ಆದ್ಮೇಲೆ ಒಂದ್ಸರಿ. ಹೂವು ಜಾಸ್ತಿ ಉದ್ರಲ್ಲ, ಹಾಗಾಗಿ ಅದು ಉಳ್ಕೊಳ್ಳೋದು ಜಾಸ್ತಿ. ಅದನ್ನ ನೀವು ಸಿಂಪಡಣೆ ಮಾಡಿ. ಸರ್, ಈಗ ಹೆಂಗಂದ್ರೆ ನಮ್ಮ ರೈತರು ಅನೇಕ ಬೆಳೆಗಳಿಗೆ ಗಿಡಗಳು ಇಂಪ್ರೂವ್ಮೆಂಟ್ ಅಂತ ಹೇಳಿ ಸಾಕಷ್ಟು ಟಾಣಿಕೆಗಳು ಹೊಡಿತಾ ಇದಾರೆ. ಅಂದ್ರೆ ಈ ನಿಟ್ಟಿನಲ್ಲಿ ಏನಾದ್ರೂ ಇವರು ಕ್ವಶನ್ ಕೇಳಿರ್ಬೋದು ಅಂತ ನನಗೆ ಅನ್ಸಿದೆ ಸರ್. ಲಿಂಗರಾಜ್ ಅವರೇ? ಯಾವ್ದು ಟಾನಿಕ್ ಅಂದ್ರೆ ಸ್ವಲ್ಪ ತೋರಿಸಿ ಕೃಷಿ ಇಲಾಖೆ ಅಲ್ಲಿ ಎಲ್ಲಿ ಕೊಡ್ತಾರೆ ಮಾಹಿತಿ. ಈಗ ಯಾವ್ದೋ ಔಷಧಿ ತಗೊಂಡು ಕೃಷಿ ಇಲಾಖೆ ಹೌದೇನು? ಹಾಗಾದ್ರೆ ನೀವು ಸಿಂಪಡಣೆ ಮಾಡಬಹುದು. ಕೃಷಿ ಇಲಾಖೆ ಅದನ್ನ ಸಿಂಪಡಣೆ ಮಾಡಿ. ಅದು ಕೆಲವರು ಕೆಲವು ಹೂ ಉಳ್ಕೊಳಕ್ಕೆ ಚೆನ್ನಾಗಿ ಬೆಳೆ ಬೆಳಿಲಿಕ್ಕೆ ಕೊಟ್ಟಿರ್ತಾರೆ, ಅದನ್ನ ಕೇಳ್ಕೊಂಡು ಕರೆಕ್ಟ್ ಆಗಿ ಸಿಂಪಡಣೆ ಮಾಡಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಆಮೇಲೆ ಅಡಕೆಗೂ ತೊಗರಿಗೂ ಅಡಕೆ ಸುಳಿನಲ್ಲಿ ಕಪ್ಪು ಗೆರೆ ಗೆರೆ ತರ ಬರ್ತಾ ಇದೆಯಲ್ಲ ಸರ್, ಅದಕ್ಕೆ ಸುಳಿ ಚಿಗುರ್ತಾ ಇರೋದು ಎಲೆ ಇದಕ್ಕೆ ಎಲೆಯಲ್ಲಿ ಆತರ ಬರ್ತಾ ಇದೆಯಲ್ಲ ಅದಕ್ಕೆ ಅಲ್ಲ ಅಂದ್ರೆ ಚುಕ್ಕಿ ಚುಕ್ಕಿ ಚುಕ್ಕಿ ಚುಕ್ಕಿ ಅಂದ್ರೆ ಒಂದ್ ಸ್ವಲ್ಪ ಗೆರೆ ಗೆರೆ ಕಪ್ಪು ಕಪ್ಪು ಗೆರೆ ಗೆರೆ ಅದಕ್ಕೆ ಇದು ಬರುತ್ತೆ ನೋಡಿ ಬ್ಲೈಟಾಕ್ಸ್. ಬ್ಲೈಟಾಕ್ಸ್ ಹ್ಮ್ ಬ್ಲೈಟಾಕ್ಸ್ 2 ಮಿಲಿ ಹಾಕೊಂಡು 2 ಗ್ರಾಮ್ ಹಾಕೊಂಡು ಸಿಂಪಡಣೆ ಮಾಡಿ ಬ್ಲೈಟಾಕ್ಸ್. ಬ್ಲೈಟಾಕ್ಸ್ ಒಂದೇ ಸರ್? ಒಂದೇ ಸಾಕು, ಅದು ಕಡಿಮೆ ಆಗತ್ತೆ. ಸುಳಿಯಲ್ಲಿ ಸ್ವಲ್ಪ ಬಿಡ್ರಿ, ಹಿಡಿತಿರಲ್ಲ ಇದು ಔಷಧಿ, ಸ್ವಲ್ಪ ಅದ್ರಾಗ ಒಂದು ಸ್ವಲ್ಪ ಹಿಡಿ, ಕಡಿಮೆ ಆಗತ್ತೆ. ಬ್ಲೈಟಾಕ್ಸ್ ಹಾಕಿ ಹೊಡಿರಿ. ಬ್ಲೈಟಾಕ್ಸ್ ಹಾಕು ಒಂದೇ. ಒಳ್ಳೇದು ಲಿಂಗರಾಜ್ ಅವರೇ, ಕರೆ ಮಾಡಿದ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಈ ಕುಸುಬೆ ಬೆಳೆ ಬಗ್ಗೆ ಮಾತಾಡ್ತಾ ಈಗ ಕುಸುಬೆ ಮೊದಲೆಲ್ಲ ಯಥೇಚ್ಛ ಬೆಳೀತಾ ಇದ್ರು ನಮ್ಮ ಕೃಷಿಕರು ಕುಸುಬೆಯನ್ನ, ಅಂದ್ರೆ ಇತ್ತೀಚೆಗೆಲ್ಲ ಕಡಿಮೆ ಮಾಡಿದ್ರು ಸರ್, ಇದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಾ ಸರ್? ಅದೇ ಈಗ ಒಂದು ಪ್ರಾಬ್ಲಮ್ ಏನಂದ್ರೆ ಅದು ತುಂಬಾ ಕಡಿಮೆ ಇಳುವರಿ ಬರುತ್ತೆ. ಆಮೇಲೆ ರೈತರು ಏನ್ ಗೊತ್ತಾ, ಅದು ಆಸಕ್ತಿನೇ ಕಳ್ಕೊಂಡ್ಬಿಟ್ಟಾರೆ. ಈಗ ಹಿಂಗಾರಲ್ಲಿ ಮೇಜರ್ ಎಲ್ಲ ಕಡಲೆ ಬೆಳೀತಾರೆ, ಅಥವಾ ಸೂರ್ಯಕಾಂತಿ ಬೆಳೀತಾರೆ, ಅಥವಾ ಈ ಜೋಳ ಗಿಳ ಹಾಕ್ತಾರೆ, ಬಿಳಿಜೋಳ. ಈ ಕುಸುಬೆಗೆ ಸ್ವಲ್ಪ ಮುಳ್ಳೆಲ್ಲ ಇರ್ತದೆ, ಅದನ್ನ ಕಟಾವ್ ಮಾಡೋದು ಒಂದ್ ಎಕರೆ 2 ಎಕರೆ ಇರ್ತಕ್ಕಂಥ ರೈತರು ಯಾರು ಬೆಳೆಯಕ್ ಆಗೋಲ್ಲ. ಈಗ ದೊಡ್ಡ ರೈತರು 5-10 ಎಕರೆ ಬೆಳಿರ್ತಕ್ಕಂತ ರೈತರೆಲ್ಲ ಮೆಷಿನ್ ಬಂದವೆ, ಮೆಷಿನ್ ಅರೆಸ್ಟ್ ಮಾಡ್ತಾರೆ. ಯಂತ್ರಗಳೆಲ್ಲ ಬಂದಿದ್ದಾರೆ, ಯಂತ್ರ ಬಂದ ಸಮಸ್ಯೆ ಇಲ್ಲ ಹಂಗಾದ್ರೆ ಬೆಳೆಯಲಿಕ್ಕೆ. ಕಡಿಮೆ ಇಳುವಳಿದಾರ ಇರ್ತಕ್ಕಂಥವ್ರಿಗೆ ಅಷ್ಟೇ, ಮೆಷಿನ್ ಹಾಕಿದ್ರೆ ಅದ್ ಖರ್ಚೆಲ್ಲ ಜಾಸ್ತಿನೇ ಅಂದ್ರೆ ಇತ್ತೀಚೆ ಬೆಳೆಯಂತ. ಈಗ ತುಂಬಾನೇ ಕಡಿಮೆ ಆಗಿದೆ ಬೆಳೆ, 1 ಎಕರೆ ಹಾಕಿದ್ವಿ 1 ಎಕರೆ ಹಾಕಿದ್ವಿ ಅಂದ್ರೆ ಏನು ಮೇಂಟೈನ್ ಮಾಡಕ್ಕಾಗಲ್ಲ. ಸೊ ಮುಳ್ಳು ಬಹಳ ಇಂಪಾರ್ಟೆಂಟ್, ಕಟಾವ್ ಮಾಡೋದು ಬಹಳ ಹಿಂಸೆ. ಸೊ ಹಾಗಾಗಿ ಈಗ ಮುಳ್ಳು ಇಲ್ಲದ ತಳಿಗಳನ್ನು ಬಹಳಷ್ಟು ಬಂದವೆ ಸರ್. ನಿಮ್ಮ ಗಮನಕ್ಕೆ ಬಂದಾಗ ನಮ್ಮ ಭಾಗದಲ್ಲಿ ಯಾವ ಪ್ರಮಾಣದಲ್ಲಿ ಬಿತ್ತನೆ ಮಾಡಿದಾರೆ ಸರ್ ಈ ಕುಸುಮೆಯನ್ನ? ಇಲ್ಲ ಬಹಳ ಕಡಿಮೆ ಇದೆ, ಮೊದಲು ಅನ್ಕೊಂಡಂಗೆ ಬಹಳ ಕಡಿಮೆ ಪ್ರದೇಶ. ಈಗ ಒಂದ ಅಲ್ಲಲ್ಲಿ ಕಂಡು ಬರುತ್ತೆ ಅಷ್ಟೇ, ಈ ಬೆಳೆ ಎಲ್ಲೂ ಜಾಸ್ತಿ ಬಂದಿಲ್ಲ. ಈಗ ನಾವು ಚಳಕೆ ಹಿರಿಯೂರ್ ಭಾಗದಲ್ಲಿ ಕೆಲವು ರೈತರು 5-10 ಎಕರೆ ಬೆಳೀತಿದ್ರು, ಅದು ಕಡಿಮೆ ಆಗಿದೆ, ಯಾಕೆಲ್ಲ ಕಡಲೆಗೆ ಹೋಗ್ಬಿಟ್ಟಾರೆ. ಹಾಗಾಗಿ ಇದು ಬೆಳೆ ಸ್ವಲ್ಪ ಅಲ್ಲಲ್ಲಿ ಕಂಡು ಬರುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ಮೇನ್ ಪ್ರಾಬ್ಲಮ್ ಏನಂದ್ರೆ ಅದರಲ್ಲಿ ಈ ಕಟಾವಿಗೆ ಬರ್ತಕ್ಕಂತ ಕುಸುಬೆನ ಮುಳ್ಳಿರೋದು, ಹಾರ್ವೆಸ್ಟ್ ಮಾಡೋದು, ಅದು ಮೇನ್. ಬೇರೆ ಎಲ್ಲ ಬೇಸಾಯಕ್ಕೆ ಮಾಡೋದು, ಬಿತ್ತನೆ ಮಾಡೋದು ಅವೆಲ್ಲ ರೈತರಿಗೆ ಈಸಿನೇ ಸರ್. ಇದಂದ್ರೆ ಎಲ್ಲ ಒಂದ್ ಕಡೆ ಇದು ಒಳ್ಳೆ ಒಂದು ಎಣ್ಣೆ ಕಾಳು ಬೆಳೆ ಸರ್? ಹೌದು, ಒಳ್ಳೆ ಎಣ್ಣೆ ಡಿಮ್ಯಾಂಡ್ ಇದೆ, ಡಿಮ್ಯಾಂಡ್ ಇದೆ. ಈಗ ಏನು ಈ ಹಾರ್ಟ್ ಪ್ರಾಬ್ಲಮ್ ಇರ್ತಾ ರೈತ ಇವರಿಗೆ ರೋಗಿಗಳಿಗೆ ಇದ್ರ ಎಣ್ಣೆ ಬಹಳ ಶ್ರೇಷ್ಠ. ಕೆಲವರು ಏನು ಚಪಾತಿ ಎಲ್ಲ ಹಾಕಿ ಒಂದ್ ಕರೆ ಇದೀಗ ನೋಡೋಣ ಸರ್. ಅಮ್ಮ ಯಾರು? ಹಲೋ, ನಮಸ್ತೆ, ಹೇಳಿ ಹೆಸರು ಹೇಳಮ್ಮ. ಶಾಲಿನಿ ಕೃಷ್ಣಮೂರ್ತಿ ಅಂತ. ಶಾಲಿನಿ ಕೃಷ್ಣಮೂರ್ತಿ ಅವರೇ, ಯಾವೂರು? ಸಹಕರೆ ತಾಲೂಕು ಗಂಜಿಗುಂಟೆ ಲಂಬಾಣಿ. ಗಂಜಿಗುಂಟೆ ಲಂಬಾಣಿ ಹಟ್ಟಿ ಅವರ? ಹಲೋ ಸರ್. ಏನ್ ಪ್ರಶ್ನೆ ಕೇಳ್ಬೇಕಂತ ಇದ್ದೀರಾ ಇವತ್ತು ಹಿಂಗಾರು ಒಂದು ಕೃಷಿ ಸಂಬಂಧಪಟ್ಟಂತೆ? ಸರ್, ನಾವು ಅಡಕೆ ಹಾಕಿ 5 ವರ್ಷ ಆಯ್ತು. ಕೇಳಿ ನಮ್ ಸರ್, ಕೇಳಿ ಕೇಳಿ ಸರ್. ನಮಸ್ತೆ ಸರ್. ನಮಸ್ತೆ ಹೇಳಮ್ಮ. ಸರ್, ಅಡಕೆ ಬಹಳ ಉದುರುತ್ತಿದೆ ಸರ್. ಅಡಕೆ ಉದುರ್ತತ? ಅಡಕೆ ಕಾಯಿ? ಅಡಕೆ ಕಾಯಿ. ಕಾಯಿ ಬಹಳ ಉದುರ್ತತ? ಅದೇ, ನೀವು ನೀರಾವರಿ ಏನೋ ಡ್ರಿಪ್ ಮಾಡಿದೀರಾ? ಡ್ರಿಪ್ ಮಾಡಿದೀರಾ? ನೀರ್ ಕರೆಕ್ಟ್ ಆಗಿ ಬಿಡ್ತಿದ್ರಾ? ಏನ್ ಜಾಸ್ತಿ ಬಿಡ್ತಿದ್ರಾ? ಇಲ್ಲ ಸರ್, ಕಟ್ಟೆನೆಲ್ಲ ಒಂದ್ಸರಿ ತುಂಬಿಕೊಂಡಿತ್ತು ಫುಲ್. ಜಾಸ್ತಿ ನೀರಾದ್ರೆ ಉದುರುತ್ತೆ, ಶೀತ ಆಗಿದೆ. ಶೀತ ಆದ್ರೆ ಇನ್ನೊಂದು, ಕಡಿಮೆ ನೀರಾದ್ರೆ ಉದುರುತ್ತೆ. ಹಾಗಾಗಿ ನೀರ್ ಜಾಸ್ತಿ ಆಯ್ಸಕ್ ಹೋಗ್ಬಿಡ್ರಿ, ಎಷ್ಟು ಬೇಕು ಅಷ್ಟೇ. ಈಗ ನಾವ್ ಹೇಳ್ತೀವಲ್ಲ, ಎಷ್ಟು ನಮಗೆ ಅವಶ್ಯಕತೆ ಇದೆ ಅಷ್ಟೇ ಹಾಕಿದ್ರೆ ಒಳ್ಳೇದು. ಈ ಕೆಲವ್ ನೀರ್ ಸಿಕ್ತಂತ ಸುಮ್ಮನೆ ಆರಿಸ್ ಆಯ್ಸಿರ್ತಾರೆ, ಅವಾಗ ಕಾಯಿ ಎಲ್ಲ ಉದುರುತ್ತೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ತೀರಾ? ಕೊಟ್ಟಿಗೆ ಗೊಬ್ಬರ ಹಾಕಿದಾಗ ಅದು ಕಾಯಿನ ಉದುರೋದು ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಪೊಟ್ಯಾಶು ಪ್ರತಿ ಗಿಡಕ್ಕೆ ಕೆಂಪು ಗೊಬ್ಬರ ಬರುತ್ತಲ್ಲಮ್ಮ ಅದು 25 ಗ್ರಾಮು ಒಂದ್ ಗಿಡಕ್ಕೆ. ಆಮೇಲೆ ಇದು ಬೋರಾನ್ ಅಂತ ಸಿಗತ್ತೆ, ಬೋರಾನ್ ಅದು 10 ಗ್ರಾಮ್ ಹಾಕ್ಬೇಕು ಒಂದೊಂದ್ ಗಿಡಕ್ಕೆ. 10 ಗ್ರಾಮ್ ಜಾಸ್ತಿ ಹಾಕ್ಬಾರ್ದು. ಆಮೇಲೆ ಜಿಂಕ್ ಸಲ್ಫೇಟ್ ಅಂತ ಸತುವಿನ ಸಲ್ಫೇಟ್ ಅಂತ ಸಿಗತ್ತೆ, ಅದು ಕೂಡ ಒಂದ್ 15-20 ಗ್ರಾಮ್. ಈ ಮೂರನ್ನ ಬುಡದಲ್ಲಿ ಪಾತಿ ತೆಗೆದು ಅದರಲ್ಲಿ ಹಾಕಿ ಮಣ್ಣು ಮುಚ್ಚಿ ನೀರನ್ನ ಹಾಯಿಸ್ಬೇಕು. ನೀರಂದ್ರೆ ಡ್ರಿಪ್ ಇಡಬೇಕು. ಹಂಗ್ ಮಾಡಿದ್ರೆ ನಿಮಗೆ ಅದ್ರ ಉದುರದು ಅವೆಲ್ಲ ಕಡಿಮೆ ಆಗುತ್ತೆ. ಜಾಸ್ತಿ ನೀರು ಹಾಯಿಸಕ್ ಹೋಗ್ಬೇಡ್ರಿ, ಕಡಿಮೆ ನೀರು ಹಾಯಿಸಿದ್ರು ಉದುರತ್ತೆ. ಆಯ್ತಾನಮ್ಮ? ಒಳ್ಳೇದು ಶಾಲಿನಿ ಅವರೇ, ಕರೆ ಮಾಡೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಈಗ ಅವ್ರು ಕೇಳಿದ್ರು.